ನನ್ನ ಹೆಸರು ಮಲ್ಲಿಕಾರ್ಜುನ್ ಅಂತ. ನಾನು SSLC ನಂತರ ITI ಮಾಡಿ ರೈಲ್ವೆ ಇಲಾಖೆಯಲ್ಲಿ ಟೆಕ್ನಿಷಿಯನ್ ಆಗಿ ಸೇರಿ ಅದೇ ITI ಮೇಲೇನೆ ಸೀನಿಯರ್ ಸೆಕ್ಷನ್ ಇಂಜಿನಿಯರ್ ಆಗಿ ಬಡ್ತಿ ಹೊಂದಿ ಕೈ ತುಂಬಾ ಸಂಬಳ ಪಡೆಯುತ್ತಿದ್ದೇನೆ. ಅದಕ್ಕೆ ITI ಅಂದ್ರೆ ಯಾರು ಕಡಿಮೆ ತಿಳಿದುಕೊಳ್ಳಬೇಡಿ, ITI ಮಾಡಿ ನಿಮ್ಮ ಭವಿಷ್ಯ ರೂಪಿಸಿಕೊಳ್ಳಿ. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ITI ಕೇಂದ್ರಕ್ಕೆ ಭೇಟಿ ನೀಡಿ ಅಥವಾ ಸಹಾಯವಾಣಿ 1-555-267 ಕರೆ ಮಾಡಿ. ನಿಮ್ಮ ಭವಿಷ್ಯದೆಡೆಗೆ ದಿಟ್ಟ ಹೆಜ್ಜೆ. ಬೆಂಗಳೂರಿನ ಇಂದಿರಾನಗರದಲ್ಲಿರುವ ಶ್ರೀರಾಕುಂ ಅಂಧರ ಶಾಲೆಯಲ್ಲಿ ನರ್ಸರಿಯಿಂದ ಸ್ನಾತಕೋತ್ತರ ಎಂಎ ಪದವಿ ತರಗತಿಗಳವರೆಗೆ ಉಚಿತ ವಸತಿ ಸಹಿತ ಶಿಕ್ಷಣವನ್ನು ನೀಡಲಾಗುತ್ತಿದೆ. ಅಂಧ ಮಕ್ಕಳು, ಪೂರ್ಣ ದೃಷ್ಟಿಮಾಂದ್ಯರು, ಅಲ್ಪದೃಷ್ಟಿಮಾಂದ್ಯರು ಹಾಗೂ ಅನಾಥ ಮಕ್ಕಳಿಗೆ ಪ್ರವೇಶ ಪ್ರಾರಂಭವಾಗಿದೆ. ಪ್ರವೇಶಾತಿಯ ಸಮಯ ಬೆಳಗ್ಗೆ 9:30-12:00. ಭೇಟಿ ನೀಡಿ ಶ್ರೀರಾಕುಂ ಸ್ಕೂಲ್ ಫಾರ್ ದ ಬ್ಲೈಂಡ್, ನಂಬರ್ 421/1, ಶ್ರೀಕೃಷ್ಣ ದೇವಸ್ಥಾನದ ರಸ್ತೆ, ಇಂದಿರಾನಗರ ಫಸ್ಟ್ ಸ್ಟೇಜ್, ಬೆಂಗಳೂರು. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ 0802-5521-5253. ರೈತ ಬಾಂಧವರೇ, ಈಗ ಕೇಳಿ ಸಮಗ್ರ ಕೃಷಿಯಲ್ಲಿನ ಅನುಭವಗಳು. ಈ ಕುರಿತು ಇದೀಗ ಚಿತ್ರದುರ್ಗ ತಾಲೂಕು ಹಲವುದರ ಲಂಬಾಣಿಹಟ್ಟಿಯ ಪ್ರಗತಿಪರ ಕೃಷಿಕ ಟಿ ನಿಂಗಾನಾಯ್ಕ ಅವರೊಂದಿಗೆ ಸಂದರ್ಶನ. ಆತ್ಮೀಯ ರೈತ ಬಾಂಧವರೇ, ಇವತ್ತಿನ ಕಿಸಾನ್ವಾಣಿ ಕೃಷಿರಂಗ ಕಾರ್ಯಕ್ರಮದಲ್ಲಿ ಚಿತ್ರದುರ್ಗ ತಾಲೂಕು ಅಳುವುದರ ಲಂಬಾಣಿಹಟ್ಟಿಯ ಪ್ರಗತಿಪರ ಕೃಷಿಕರಾದಂತಹ ಟಿ ನಿಂಗಾನಾಯ್ಕ ಅವರನ್ನು ಮಾತಾಡಿಸ್ತಾ ಇದ್ವಿ. ಅವರು ತಮ್ಮ ಒಂದು ಕೃಷಿಯಲ್ಲಿ ಸಮಗ್ರ ಕೃಷಿಯನ್ನ ಯಾವ ರೀತಿ ಮಾಡಿಕೊಂಡು ಹೋಗ್ತಾ ಇದ್ದಾರೆ. ಈಗ ಮುಖ್ಯ ಬೆಳೆಯಾಗಿ ಸೀತಾಫಲವನ್ನು ಬೆಳೀತಾ ಇದ್ದಾರೆ, ಜೊತೆಗೆ ಏಲಕ್ಕಿ ಬೆಳೆಯನ್ನ ಬೆಳೀತಾ ಇದ್ದಾರೆ, ಕಾಳು ಮೆಣಸು ಬೆಳೀತಾ ಇದ್ದಾರೆ. ಕೃಷಿಗೆ ಉಪಕಸವಾಗಿ ಈ ಒಂದು ನಾಟಿ ಕೋಳಿ ಸಾಕಾಣಿಕೆಯನ್ನ ಯಾವ ರೀತಿ ಮಾಡಿಕೊಂಡು ಹೋಗ್ತಾ ಇದ್ದಾರೆ, ಒಟ್ಟಾರೆ ಅವರ ಒಂದು ಸಮಗ್ರ ಕೃಷಿ ಬದುಕಿನ ಅನುಭವಗಳನ್ನ ಇವತ್ತು ಅವರಿಂದಲೇ ಕೇಳಿ ತಿಳಿದುಕೊಳ್ಳೋಣ. ನಮಸ್ಕಾರ ನಿಂಗಾನಾಯ್ಕ ಅವರೇ. ನಮಸ್ತೆ ಸರ್. ನಾನು ಕೃಷಿ ಕುಟುಂಬದಿಂದ ಬಂದಿದ್ದೇನೆ. ನಾನು ಸಮಗ್ರ ಕೃಷಿಯಲ್ಲಿ ಈಗ ಆಲ್ರೆಡಿ ಹಣ್ಣಿನ ಬೆಳೆಗಳು ಮಾಡ್ತಾ ಇದ್ದೇನೆ. ಅದರ ಜೊತೆಗೆ ಉಪಕಸುಬು ಕೋಳಿ ಸಾಕಾಣಿಕೆ, ಒಂದಿಷ್ಟು ಮೊಲ ಸಾಕಾಣಿಕೆಯನ್ನು ಮಾಡ್ತಾ ಇದ್ದೇನೆ. ಅದರಲ್ಲಿ ಮತ್ತೆ ಇಂಟರ್ ಕ್ರಾಪ್ ಆಗಿ ತರಕಾರಿನೂ ಬೆಳೀತಾ ಇದ್ದೇನೆ. ತರಕಾರಿಯಲ್ಲೂ ಏನಾದರೂ ನಾನು ಸ್ವಲ್ಪ ಡಿಫ್ರೆಂಟ್ ಆಗಿ ಮಾಡ್ತಾ ಇರ್ತೀನಿ ಯಾವಾಗಲೂ. ಅದನ್ನು ನಮಗೆ ಗುರುತಿಸಿ ನಮಗೆ ಸರ್ಕಾರದವರು ಎಲ್ಲ ಸನ್ಮಾನ ಮತ್ತು ಪ್ರಶಸ್ತಿಗಳು ಎಲ್ಲ ಕೊಟ್ಟಿದ್ದಾರೆ, ಅವರಿಗೆ ನನ್ನ ಧನ್ಯವಾದಗಳು. ನಾನು ಬೆಳೀತಾ ಇರೋದ್ ಬಗ್ಗೆ ಸ್ವಲ್ಪ ಒಂದಿಷ್ಟು ಮಾಹಿತಿ ಹೇಳ್ತೀನಿ, ಹಂಚಿಕೊಳ್ತೀನಿ. ಒಳ್ಳೆಯ ಒಂದು ಬೆಳೆಗಳನ್ನ ಬೆಳೀತಾ ಇದ್ದೀರಾ ಅಂತೇಳಿ ಒಬ್ಬ ಒಳ್ಳೆಯ ಕೃಷಿಕ ಅಂತೇಳಿ ಗುರುತಿಸಿ ಯಾವ ರೀತಿಯಾದಂತಹ ಒಂದು ಪ್ರಶಸ್ತಿಯನ್ನು ನಿಮಗೆ ಕೊಟ್ಟಿದ್ದಾರೆ? ಸರ್, ನಮಗೆ ಈಗ ಕೃಷಿ ಇಲಾಖೆ ಆತ್ಮ ಯೋಜನೆಯಡಿ ಫಸ್ಟ್ಗೆ ನಮಗೆ ತಾಲೂಕು ಮಟ್ಟದ ಶ್ರೇಷ್ಠ ಕೃಷಿಕ ಅವಾರ್ಡ್ ಕೊಟ್ಟು ಸನ್ಮಾನ ಮಾಡಿದ್ರು. ಆಮೇಲೆ ಮತ್ತೆ ನಮ್ಮ ಪ್ಲಾಟ್ಗೆ ಬಂದು ನಾವು ನಮ್ಮ ಮಾಡ್ತಿರಕ್ಕಂತ ನೋಡಿ, ಎಲ್ಲ ಪ್ರಾತ್ಯಕ್ಷ ನೋಡಿ ಜಿಲ್ಲಾ ಮಟ್ಟದ್ದು ಈಗ ಮೊನ್ನೆ ಒಂದು ತಿಂಗಳಿಂದ ಕೊಟ್ಟು ಸನ್ಮಾನ ಮಾಡಿ ಕಳಿಸಿದ್ದಾರೆ. ಆಮೇಲೆ ನಮಗೆ ಕೆವಿಕೆನವರು ಸಾಕಷ್ಟು ನಮಗೆ ಮಾಹಿತಿ ಮತ್ತು ಮಾರ್ಗದರ್ಶನ ಕೊಟ್ಟಿದ್ದಾರೆ. ಅವರು ಕೂಡ ನಮ್ಮ ಕೆವಿಕೆಯಲ್ಲಿ ವೈಜ್ಞಾನಿಕ ಸಲಹಾ ಸಮಿತಿ ಸದಸ್ಯ ಮಾಡಿಕೊಂಡು ಇಷ್ಟೆಲ್ಲ ಮಾಡ್ತಾ ಇದೀವಿ. ಅಂದ್ರೆ ನಿಮಗೆ ಕೃಷಿಯಲ್ಲಿ ಯಾವ ಸಾಧನೆಯನ್ನ ನೋಡಿ ನಿಮಗೆ ಜಿಲ್ಲಾ ಒಂದು ಕೃಷಿಕ ಪ್ರಶಸ್ತಿಯನ್ನ ನೀಡಲಾಯಿತು? ಏನೇ ವಿಶೇಷವಾಗಿ ಒಂದು ಪ್ರಯೋಗಗಳು ಮಾಡ್ತಾನೆ ಇರ್ತೀನಿ ನಾನು. ಏನೇ ಮಾಡಿದ್ರು ಡಿಫ್ರೆಂಟ್ ಆಗಿ ಮಾಡ್ತಾ ಇರ್ತೀನಿ. ಯಾವುದೇ ಮಾಡಿದ್ರು ನಾನು ಪೂರ್ವಭಾವಿ ಸಿದ್ಧತೆ ಮಾಡ್ಕೊಂತೀನಿ. ಮೆಕ್ಕೆಜೋಳನೇ ಆಗಲಿ, ಯಾವ ತರಕಾರಿನೇ ಆಗಲಿ, ಅದನ್ನ ಪೂರ್ವಭಾವಿ ಮುಂಚಿತವಾಗಿನೇ ಯೋಜನೆ ಮಾಡ್ಕೋಬೇಕು ನಾವು. ಈಗ ಒಂದು ತರಕಾರಿ ನಾನು ಮೆಣಸಿನಕಾಯಿನ ವಿಶೇಷವಾಗಿ ಬೆಳೀತಾ ಇದ್ದೇನೆ. ಮೆಣಸಿನಕಾಯಿ ಬೆಳಿಬೇಕಪ್ಪ ಅಂದ್ರೆ ಅದನ್ನ ಭೂಮಿ ತಯಾರಿ ಬಹಳ ಇಂಪಾರ್ಟೆಂಟ್. ಅದನ್ನ ನಾನು ಒಂದು 6 ತಿಂಗಳ ಮುಂಚೆನೆ ಅದನ್ನ ಮಾಗಿ ಉಳುಮೆ ಮಾಡಿ ಅದು ಬಿಸಿಲಿಗೆ ಒಡ್ಡಬೇಕದು. ಆವಾಗ ಏನಾಗುತ್ತೆ, ಅದರಲ್ಲಿ ಇರ್ತಕ್ಕಂಥ ರೋಗಾಣುಗಳು ಮತ್ತು ಕೀಟಗಳೆಲ್ಲ ಸಂಪೂರ್ಣವಾಗಿ ನಾಶ ಆಗುತ್ತೆ. ಸಂಪೂರ್ಣ ನಾಶ ಆಗಿದ್ರೆ ಭಾಗಶಃ ಮುಕ್ಕಾಲ ಭಾಗ ವಾಸಿ ಆಗುತ್ತೆ. ಅಲ್ಲಿಗೆ ನಾವು ಜೈವಿಕವಾಗಿ ಅಲ್ಲಿ ಮುಕ್ಕಾಲ ಭಾಗ ನಾವು ನಿಯಂತ್ರಣ ಮಾಡಿದಂಗೆ ಆಯಿತು. ಆಮೇಲೆ ಹದ ಮಾಡಿಕೊಂಡು ಭೂಮಿ ನಾವು ಅದನ್ನು ನಾಟಿ ಮಾಡ್ತೀವಿ. ಮೆಣಸಿನಕಾಯಿ ಈಗ ಆಲ್ರೆಡಿ ಮಾಡಿದ್ದೀನಿ. ಸೀತಾಫಲ ಅಂತರ ಜಾಸ್ತಿ ಇರೋದ್ರಿಂದ 16x12 ಇದೆ, ಅದರಲ್ಲಿ ನಾನು ಮಧ್ಯೆ ಮೆಣಸಿನಕಾಯಿ ಹಾಕಿದ್ದೀನಿ. ಆ ಮೆಣಸಿನಕಾಯಿ ಈಗ ಆಲ್ರೆಡಿ ಚೆನ್ನಾಗಿ ಬರ್ತಾ ಇದೆ. ಹಿಂದಿನ 2 ವರ್ಷನೂ ಚೆನ್ನಾಗಿ ಇಳುವರಿ ತಗೊಂಡಿದ್ದೀನಿ ನಾನು. ಅದನ್ನ ನಮ್ಮ ಕ್ವಾಲಿಟಿ ಈಗ ಪ್ರೈವೇಟ್ ಕಂಪನಿಯವರು ಬಂದು ಕ್ವಾಲಿಟಿ ನೋಡಿ ಅವರೇ ಖರೀದಿ ಮಾಡಿ ಅವರಿಗೆ ಕೊಟ್ಟಿದ್ದೀನಿ ನಾನು. ಸುಮಾರು 1.5 ಎಕರೆ ಪ್ರತಿ ವರ್ಷ ಅದು ಬೇರೆ ಪ್ಲಾಟ್ ನಲ್ಲೂ ಬೆಳಿತೀನಿ ನಾನು. 1.5 ಎಕರೆ 1 ಎಕರೆಯಲ್ಲಿ ಪ್ರತಿ ವರ್ಷ 2 ಲಕ್ಷ ರೂಪಾಯಿದು ನನಗೆ ಆದಾಯ ಬರೇ ಮೆಣಸಿನಕಾಯಿಂದನೇ ನಾನು ತಗೊಳ್ತಾ ಇದ್ದೀನಿ. ಮೆಣಸಿನಕಾಯಿ ಅಂತಂದ್ರೆ ಹಸಿ ಮೆಣಸಿನಕಾಯಿ ಮಾರಾಟ ಮಾಡ್ತಾರೆ, ಒಣಮೆಣಸಿನಕಾಯಿ ಮಾರಾಟ ಮಾಡ್ತೀರಾ? ಇಲ್ಲ ಸರ್, ನಾವು ಒಣಮೆಣಸಿನಕಾಯಿ ಮಾರಾಟ ಆಗ್ತಾ ಇಲ್ಲ, ಹಸಿ ಮೆಣಸಿನಕಾಯಿನೇ ಮಾರಾಟ ಮಾಡ್ತಿದ್ವಿ. ಒಳ್ಳೆ ಕ್ವಾಲಿಟಿ ಇರೋದ್ ನೋಡಿ ಅವರೇ ಪರ್ಚೇಸ್ ಮಾಡ್ಕೊಂತಾರೆ. ಒಟ್ಟಾರೆ ನಿಂಗಾನಾಯ್ಕ ಅವರೇ, ನಿಮ್ಗೆ 1 ಎಕರೆ ಕೃಷಿ ಭೂಮಿ ಇದೆ, ಅದರಲ್ಲಿ 1 ಎಕರೆ ನೀರಾವರಿ ಬರುತ್ತೆ? ಸರ್, ನಮ್ದು ಈಗ ಒಂದು ಏಳು ಎಕರೆ ಜಮೀನು ಬರುತ್ತೆ, ಅದರಲ್ಲಿ ನೀರಾವರಿಗೆ ಅಂತ ಒಂದು ಮೂರು ಎಕರೆ ಇದೆ, ಮಿಕ್ಕಿದ್ದು ಒಂದು ನಾಲ್ಕು ಎಕರೆ ಬೆದ್ಲು ಡ್ರೈ ಲ್ಯಾಂಡ್ ಇದೆ. ಅದೇ ನೀರಾವರಿಯಲ್ಲಿ ಒಂದು ಮೂರುವರೆ ಎಕರೆ ಇಟ್ಟು ನಾವು ಮೇನ್ ಕ್ರಾಪ್ ಆಗಿ ಕಸ್ಟರ್ಡ್ ಆಪಲ್ ಅಂತ ಹಾಕಿದ್ವಿ. ಅದು ಒಂದು ವಿಶೇಷ ಸೀತಾಫಲದಲ್ಲಿ ವಿಶೇಷ ಅಂತರ್ಜಾತಿಯ ಸಂಕರಣ ತಳಿ ಅದು ಅರ್ಕಾಸಹನ ಅಂತ. ಅದು ಏನಪ್ಪ ಅಂದ್ರೆ ನಾಟಿ ಸೀತಾಫಲಕ್ಕಿಂತ ಅದು ಒಂದು ವಿಶೇಷ ಗುಣ ಇರುತ್ತೆ. ಅದು ವೈಟ್ ಬಂದು ನಮಗೆ ಆವರೇಜ್ ವೈಟ್ ಬಂದು ಅರ್ಧ ಕೆಜಿ ಇರುತ್ತೆ, ಅದರಲ್ಲಿ ಬಹಳ ಲೆಸ್ ಸೀಡ್ ಅಂದ್ರೆ ಕಡಿಮೆ ಬೀಜ ಇರುತ್ತೆ, ಪಲ್ಪ್ ಜಾಸ್ತಿ ಇರುತ್ತೆ, ಅಷ್ಟೇ ಪೌಷ್ಟಿಕಾಂಶನೂ ಇರುತ್ತೆ. ಅದರಲ್ಲಿ ಸುಣ್ಣ ಆಗಿರ್ಬೋದು, ರಂಜಕ, ಸಸಾರಜನಕ ಬಹಳ ರಿಚ್ ಆಗಿರುತ್ತೆ. ಅದು ತಿನ್ಲಿಕ್ಕೂ ಬಹಳ ಸ್ವಾದ ಮತ್ತು ಬಹಳ ಸುವಾಸನೆಯಿಂದ ಕೂಡಿರೋದ್ರಿಂದ ಅದನ್ನು ಪದೇ ಪದೇ ತಿನ್ನೋರು ಮತ್ತು ಪದೇ ಪದೇ ತಿನ್ಬೇಕಂತ ಅನಿಸುತ್ತೆ. ಒಳ್ಳೆ ಅದು ಕೀಪಿಂಗ್ ಕ್ವಾಲಿಟಿನೂ ಬಹಳ ಚೆನ್ನಾಗಿರುತ್ತೆ. ಅದು 10 ದಿವಸದ ತನಕನೂ ಮೆತ್ತಾಗ ಆಗಲ್ಲ. ಇದು ನಾಟಿಗೆ ಸೀತಾಫಲ ನಾವು ಇವತ್ತು ಕಿತ್ತಿತ್ತು ಅಂದ್ರೆ 2 ದಿವಸದೊಳಗೆ ಅದು ತಿನ್ಬೇಕಿಲ್ಲ ಅಂದ್ರೆ ಕೀಪಿಂಗ್ ಕ್ವಾಲಿಟಿ ಇರಲ್ಲ. ಅದು 2-3 ದಿವಸದೊಳಗೆ ಮೆತ್ತಗಾಗಿ ಇದಾಗ್ಬಿಡುತ್ತೆ. ಇದು 10 ದಿವಸದ ತನಕನೂ ಕೀಪಿಂಗ್ ಕ್ವಾಲಿಟಿ ಇರೋದ್ರಿಂದ ಎಕ್ಸ್ಪೋರ್ಟ್ ಮಾಡಲಿಕ್ಕೆ ಬಹಳ ಒಳ್ಳೆ ಹಣ್ಣು. ಇದು ಹೊರದೇಶಕ್ಕೂ ಎಕ್ಸ್ಪೋರ್ಟ್ ಮಾಡಬಹುದು, ನಮ್ಮ ದೇಶದೆಲ್ಲ ಬೇರೆ ಬೇರೆ ನಗರಕ್ಕೂ ಎಕ್ಸ್ಪೋರ್ಟ್ ಮಾಡಬಹುದು. ಇದು ಏನಪ್ಪ ಅಂದ್ರೆ ವಿಶೇಷವಾಗಿ ಐಸ್ ಕ್ರೀಮ್ಗೂ ಹೋಗ್ತಾ ಇದೆ. ನಾನು ಆಗಲೇ ಕಾಂಟ್ರಾಕ್ಟ್ ನಲ್ಲಿ ಇದ್ದೀನಿ, ಐಸ್ ಕ್ರೀಮ್ ಕಂಪನಿಗೂ ನಮಗೆ ಸಾಕಷ್ಟು ಕೊಡ್ರಿ ಅಂತ ನಮಗೆ ಡಿಮ್ಯಾಂಡ್ ಇದೆ. ಆಮೇಲೆ ಈಗ ಇತ್ತೀಚೆಗೆ KMFನವ್ರದ್ದು ಐಸ್ ಕ್ರೀಮ್ ಬಂದಿದೆ, ಅದರಲ್ಲೂ ಕಸ್ಟರ್ಡ್ ಆಪಲ್ದು ಐಸ್ ಕ್ರೀಮ್ ಬಿಡುಗಡೆ ಮಾಡಿದ್ದಾರೆ, ಅವಧಿಗೂ ಕೊಡಬಹುದು. ಹಂಗಾಗಿ ಇದನ್ನು ವಿಶೇಷವಾಗಿ ಇಲ್ಲಿ ಹೆಚ್ಚಿಗೆ ಯಾರು ಹಾಕಿಲ್ಲ, ವಿಶೇಷವಾಗಿ ಇಲ್ಲ ನಮ್ಮ ಏರಿಯಾದಲ್ಲಿ ನಾನೇ ಹಾಕಿರೋದು. ಹಂಗಾಗಿ ಇದು ಮಾರ್ಕೆಟ್ ಬಗ್ಗೆ ಏನು ತೊಂದರೆ ಇಲ್ಲ, ಒಳ್ಳೆ ಹಣ್ಣಿನ ಬೆಳೆ. ಆಮೇಲೆ ಇದಕ್ಕೇನಪ್ಪ ಅಂದ್ರೆ ಬೇಸಿಗೆಯಲ್ಲಿ ಒಂದು ಹನಿ ನೀರು ಬಿಡಂಗಿಲ್ಲ, ನೀರು ಬಿಟ್ಟರೆ ಇದು ಬೆಳೆ ಫೇಲು. ಇದು ಏನಪ್ಪ ಅಂದ್ರೆ ಬೇಸಿಗೆಯಲ್ಲಿ ಡ್ರೈನ್ ಆಗಿರಬೇಕು. ಇದು ಚಿಗುರು ಬರೋದು ಯಾವಾಗ ಅಂದ್ರೆ ಏಪ್ರಿಲ್ ತಿಂಗಳಲ್ಲಿ ಬರುತ್ತೆ, ಮಾರ್ಚ್ ಏಪ್ರಿಲ್, ಅವಾಗ ಸ್ವಲ್ಪ ನೀರು ಬಿಟ್ಕೊಂಡು ಹೋದ್ರೆ ಆಯ್ತು. ಈಗ ನೀವು ಮುಖ್ಯ ಬೆಳೆಯಾಗಿ ಈ ಒಂದು ಸೀತಾಫಲ ಬೆಳಿಬೇಕಂತ ಯಾಕೆ ಅನ್ಕೊಂಡ್ರಿ? ಈ ಒಂದು ವಿಶೇಷವಾದಂತಹ ಒಂದು ಸೀತಾಫಲದ ಈ ತಳಿಯನ್ನ ಯಾವ ರೀತಿ ಬೆಳಿಬೇಕಂತ ಎಲ್ಲಿಂದ ಮಾಹಿತಿ ತಗೊಂಡ್ರೆ? ಸರ್, ಇದು ನಾನು ಒಂದು ಪೇಪರ್ ನಲ್ಲಿ ಒಂದು ಆರ್ಟಿಕಲ್ ಬಂದಿತ್ತು, ಇವಾಗ ಸುಮಾರು 10 ವರ್ಷದ ಹಿಂದೆನೆ ಬಂದಿತ್ತು. ಅದು ಅವರು ಪಾಟೀಲ್ರ ಅಂತ ಬಿಜಾಪುರ ಹತ್ರ ಒಬ್ಬ ಕನಮಾಡಿ ಗ್ರಾಮ, ಅಲ್ಲಿ ಒಂದು 15 ವರ್ಷದಿಂದ ಬೆಳೀತಿದ್ದಾರೆ ಅವರು, ಒಂದು 200 ಗಿಡ ಹಾಕೊಂಡಿದ್ದಾರೆ. ಅಲ್ಲಿ ಹೋಗಿ ಒಂದ್ 2-3 ಸಲ ಹೋಗಿ ಮಾಹಿತಿ ಎಲ್ಲ ಕಲೆಕ್ಟ್ ಮಾಡಿಕೊಂಡು ಆಮೇಲೆ ಸಸಿ ಸಿಕ್ಕಿರೋದು ನಮಗೆ IHR ಬೆಂಗಳೂರು ಹೆಸರುಘಟ್ಟ. ಇಲ್ಲಿ ಸೊಸೆ ಅದು ನಮಗೆ ಎಷ್ಟು ಬೇಕಷ್ಟು ಸಿಗಲ್ಲ, ಇಂಡೆಂಟ್ ಕೊಡಬೇಕು 1 ವರ್ಷ ಮುಂಚೆನೆ. ನಾನು ಇಂಡೆಂಟ್ ಕೊಟ್ಟು ಆ ಸೊಸೆ ತಗೊಂಡು ಅಂದ್ರೆ ಅಡ್ವಾನ್ಸ್ ಆಗಿ ಹೇಳಿರ್ಬೇಕು. ಹೌದೌದು, ಅಡ್ವಾನ್ಸ್ ಆಗಿ ಹೇಳಿದ್ರೆ ನಾವು ಕಸಿ ಕಟ್ಟಿ ಕೊಡ್ತಾರೆ. ನಾಟಿ ಸೊಸೆ ಅಲ್ಲ ಇದು, ನಾಟಿ ಬಾಲ್ನಗರಕ್ಕೆ ಇದನ್ನ ಕ್ರಾಸಿಂಗ್ ಮಾಡಿ ನಮಗೆ ಕೊಡ್ತಾರೆ. ಅಂತ ಸೊಸೆ ನಮಗೆ ಒಂದೇ ಸಲ ಸಿಗಲಿಲ್ಲ. ಈಗ ಸತತವಾಗಿ 3 ವರ್ಷ ಒಂದೊಂದು ಎಕರೆ ಹಾಕೊಂಡು ಈಗ ರೆಡಿ ಮಾಡಿದ್ದೀನಿ. ಅಂದ್ರೆ ಇದರದ್ದು ವಿಶೇಷ ಏನಪ್ಪಾ ಅಂದ್ರೆ ನ್ಯಾಚುರಲ್ ಆಗಿ ಪಾಲಿನೇಷನ್ ಆಗಲ್ಲ. ಇದು ಯಾಕಾಗಲ್ಲಪ್ಪ ಅಂದ್ರೆ ಅದು ಹೂವು ಮತ್ತು ಎಲೆ ಒಂದೇ ಟೈಪ್ ಇರೋದ್ರಿಂದ ದುಂಬಿಗೆ ಅಟ್ರಾಕ್ಷನ್ ಆಗಲ್ಲ. ಹಂಗಾಗಿ ಇದನ್ನ ವಿಶೇಷವಾಗಿ ನಾವು ಆರ್ಟಿಫಿಷಿಯಲ್ ಪಾಲಿನೇಷನ್ ಮಾಡಬೇಕಾಗುತ್ತೆ. ಅದು ಬೆಳಗ್ಗೆ 6:30 to 9:30 ತನಕ ನಾವು ಆರ್ಟಿಫಿಷಿಯಲ್ ನಾವು ಪರಾಗ ತಗೊಂಡು ಹೆಣ್ಣು ಹೂಗೆ ಟಚ್ ಮಾಡ್ಕೊಂತ ಹೋದ್ರೆ 99% ಸಕ್ಸಸ್ ಆಗುತ್ತೆ. ಈಗ ಪ್ರತಿ ಒಂದು ಸಸಿಗೆ ಎಷ್ಟು ಹಣ ಕೊಟ್ಟು ಕೊಂಡ್ಕೊಂಡ್ಬಂದು ಈ ಒಂದು ಸೀತಾಫಲದ ಸಸಿಯನ್ನ ನೀವು ನಾಟಿ ಮಾಡಿದ್ರೆ? ನಾವು ಅವತ್ತು 50 ರೂಪಾಯಿ ಒಂದು ಸಸಿ ಇತ್ತು, ಈಗ ಒಂದ್ ಸ್ವಲ್ಪ ರೇಟ್ ಜಾಸ್ತಿ ಆಗಿದೆ, 100 ರೂಪಾಯಿ ಏನೋ ಅಂತ ಹೇಳ್ತಿದ್ರು. ನೀವು ತಂದಾಗ 50 ರೂಪಾಯಿ? 50 ರೂಪಾಯಿ ಇತ್ತು ಒಂದು 3 ವರ್ಷದ ಹಿಂದೆ, ಈಗ ಸ್ವಲ್ಪ ರೇಟ್ ಮಾಡಿದ್ದಾರೆ. ಈಗ ಸಸಿ ತಂದು ಅಂದ್ರೆ ನಾಟಿ ಅಂತಂದ್ರೆ ಯಾವ ರೀತಿ ಮಾಡಿದ್ರೆ ನೀವು, ಯಾವ ದೈದಲ್ಲಿ ನಾಟಿ ಮಾಡಿದ್ರೆ, ಯಾವ ರೀತಿಯಾದಂತ ಒಂದು ಗೊಬ್ಬರಗಳನ್ನ ಕೊಟ್ಟರೆ ಅವತ್ತು? ಸರ್, ಅದಕ್ಕೇನ್ ಭಾರಿ ಏನು ಕಾಳಜಿ ಮುತುವರ್ಜಿ ವಹಿಸೋದೇನು ಬೇಕಾಗಿಲ್ಲ. ಅದು ಕಾಡು ಜಾತಿ ಇದ್ದಂಗೆ ಮಾಮೂಲಿ ಏನು ಗುಂಡಿ ಸ್ವಲ್ಪ ತೆಗೆದ್ರೆ ಸಾಕು, ಗುಂಡಿ ಇಲ್ಲ ಅಂದ್ರೂ ಅದು ಪಾಕೆಟ್ ಸಣ್ಣದಿರುತ್ತೆ, ನಾಟಿ ಮಾಡಿಬಿಟ್ರೆ ಅದು ಸಾಯಲ್ಲ, ನೀರ್ ಕೊರತೆ ಇದ್ರೂ ಸಾಯಲ್ಲ. ಅದಕ್ಕೆ ಏನಪ್ಪ ಅಂದ್ರೆ ಬೆಳಗ್ಗೆಯಿಂದ ಸಾಯಂಕಾಲ ತನಕ ಬಿಸಿಲು ಬೇಕು ಅದಕ್ಕೆ. ಈಗೆಲ್ಲ ಅದಕ್ಕೆ ವರ್ಷದಲ್ಲಿ ಯಾವ ಟೈಮ್ನಲ್ಲಿ ಗೊಬ್ಬರ ಕೊಡ್ತೀರಿ, ಯಾವ ಟೈಮ್ನಲ್ಲಿ ಅದಕ್ಕೆಲ್ಲ ಒಂದು ಒಳಗೆ ಭೂಮಿ ಉಳುಮೆ ಮಾಡ್ತೀರಾ? ನಾವು ಮಾಮೂಲಿ ಇಂಟರ್ ಕ್ರಾಪ್ ಮಾಡ್ತೀವಲ್ಲ, ಇಂಟರ್ ಕ್ರಾಪ್ ನಾವು ಮೆಕ್ಕೆಜೋಳ ಬೆಳೆದ್ವಿ, ಈಗ ತರಕಾರಿ ಅಂದ್ರೆ ಹಾಕಿದ್ದೀನಿ, ಅದರೊಳಗೆ ಮೆಣಸಿನ್ಕಾಯಿ ಹಾಕಿದ್ದೀನಿ, ಇನ್ನೊಂದು ಪ್ಲಾಟ್ ಇನ್ನೊಂದೆರಡು ಎಕರೆ ಅರಿಶಿನ ಹಾಕಿದ್ದೀನಿ. ಈಗ ಅರಿಶಿನೂ ಈಗ 1 ತಿಂಗಳು ಆಗಿದೆ, ಮೊಳಕೆ ಬರ್ತಾ ಇದೆ. ಈಗ ಮೆಣಸಿನ್ಕಾಯಿನೂ ಎಲ್ಲ ಕಳೆ ಕುಂಟೆ ಎಲ್ಲ ಮುಗಿಸಿದ್ದೀವಿ, ಈಗ ಮೆಣಸಿನ್ಕಾಯಿ ಗಿಡನೂ ಬಹಳ ಚೆನ್ನಾಗಿ ಬರ್ತಾ ಇದೆ. ಇಂಟರ್ ಕ್ರಾಪ್ ಆಗಿ ಮೆಣಸಿನ್ಕಾಯಿ ಮತ್ತು ಅರಿಶಿನ ಬೆಳೀತಾ ಇದ್ದೀನಿ. ಗಿಡನೂ ಡೆವಲಪ್ ಆಗ್ತಾ ಇದಾವೆ. ಇದು ಕಸ್ಟರ್ಡ್ ಆಪಲ್ದು, ಈಗ 1 ಎಕರೆಗೆ ಸ್ಯಾಂಪಲ್ ಆಗಿ ಬಿಟ್ಟಿದ್ದೀನಿ. ಕಾಯಿಗಳೆಲ್ಲ ಸುಮಾರು 1 ಕ್ರಿಕೆಟ್ ಬಾಲ್ ಸೈಜ್ ಬಂದಿದಾವ ಈಗ 1 ಎಕರೆಯಲ್ಲಿ. ಮುಂದಿನ ವರ್ಷಕ್ಕಂದ್ರೆ ಪೂರಾ ಮೆಚೂರ್ಡ್ ಆಗುತ್ತೆ ಗಿಡ. ಮುಂದಿನ ವರ್ಷಕ್ಕೆ ಎಲ್ಲ ಕ್ರಾಪು ಎಲ್ಲ 2 ಪ್ಲಾಟು ಬಿಡ್ತೀನಿ. ಅಂದ್ರೆ 550 ಗಿಡ ಇದೆ, ಅದರಲ್ಲಿ ಸ್ವಲ್ಪ ಎನ್ಎಂಕೆ ಗೋಲ್ಡ್ ಅಂತ ಅದು ಮಹಾರಾಷ್ಟ್ರ ಅದು, ಅದನ್ನು ಹಾಕಿದ್ದೀನಿ. ಎರಡು ಮೂರು ವೆರೈಟಿ ಹಾಕಿದ್ದೀನಿ. ಹೌದೌದು, ಹಂತಂತವಾಗಿ ಸಸಿ ನಮಗೆ ಹೆಂಗ್ ಹೆಂಗ್ ಸಿಕ್ತ ಹಂಗ ಹಾಕಿದ್ದೀನಿ. ಈಗ ಒಂದ್ ಎಕರೆಗೆ ಎಷ್ಟು ಸಸಿ ನಾಟಿ ಮಾಡಿದ್ರ? ಈಗ ಮೂರ್ ಎಕರೆ ಒಳಗಡೆ ಒಟ್ಟಾರೆ ಎಷ್ಟು ಸಸಿಗಳನ್ನ ನಾಟಿ ಮಾಡಿದ್ರ? ಈಗ ಒಂದ್ ಎಕರೆಗೆ ನಮ್ದು 15x12 ಇದೆ. ಒಂದ್ ಎಕರೆಗೆ 155 ಗಿಡ ಸೆಟ್ಟಿಂಗ್ ಆಗಿದೆ. ಒಂದು ಮೂರುವರೆ ಎಕರೆಗೆ ಒಂದು 550 ಗಿಡ ಸೆಟ್ಟಿಂಗ್ ಆಗಿದೆ. ಈಗ ನಾಟಿ ಮಾಡಿ ಅಂತಂದ್ರೆ ಸುಮಾರು ಎಷ್ಟು ವರ್ಷ ಆಯ್ತು? ಈಗ ನಾಟಿ ಮಾಡಿ ಮೊದಲನೇ ಒಂದ್ ಎಕರೆ 3 ವರ್ಷ ಆಗಿದೆ, ಆಮೇಲೆ 1.5 ಎಕರೆ 2ನೇ ವರ್ಷದ್ದು, ಲಾಸ್ಟ್ ಇಯರ್ ಒಂದಿಷ್ಟು ಹಾಕಿದ್ದೀನಿ. ಒಟ್ಟು 3.5 ಎಕರೆನು ಹಿಂಗ ಹಂತ ಹಾಕೊಂಡಿದ್ದೀನಿ. ಗಿಡ ಬಹಳ ಚೆನ್ನಾಗಿ ಡೆವಲಪ್ ಆಗ್ತಾ ಇದಾವೆ. ಹೆಚ್ಚಾಗಿ ನೀವು ರಾಸಾಯನಿಕ ಗೊಬ್ಬರ ಕೊಟ್ಟು ಬೆಳೆಸ್ತೀರಾ ಅಥವಾ ಈ ಒಂದು ಸಾವಯವ ಕೃಷಿಯಲ್ಲಿ ಇದನ್ನ ಮಾಡ್ಕೊಂಡು ಹೋಗ್ತಾ ಇದ್ರಾ? ಸರ್, ರಾಸಾಯನಿಕ ಹೆಚ್ಚಿಗೆ ನಾನು ಬಳಸ್ತಾ ಇಲ್ಲ, ರಾಸಾಯನಿಕ ಟಚ್ ಮಾಡಿಲ್ಲ, ಒಂದು ಸಾವಯವದಲ್ಲೇ ಬೆಳೀತಾ ಇದ್ದೀನಿ ನಾನು. ತಿಪ್ಪೆ ಗೊಬ್ಬರ ಆಗಲಿ, ಜೀವಾಮೃತ, ಇವು ಟ್ರೈಕೋಡರ್ಮ, ಇವನ್ನು ಉಪಯೋಗಿಸ್ತಾ ಇದ್ದೀನಿ. ಅದಕ್ಕೆ ಗಿಡ ಚೆನ್ನಾಗಿ ಬಂದಿದೆ. ಹೋದ ವರ್ಷ ಸ್ವಲ್ಪ ಮೆಕ್ಕೆಜೋಳ ಹಾಕಿದ್ದೆ, ಅದಕ್ಕೆ ಸ್ವಲ್ಪ ಕಸ್ಟರ್ಡ್ ಆಪಲ್ ಗಿಡಕ್ಕೆ ತೊಂದರೆ ಆಯ್ತು ಸ್ವಲ್ಪ. ಯಾಕಪ್ಪ ಅಂದ್ರೆ ಅದಕ್ಕೆ ಬೇಸಿಗೆಯಲ್ಲಿ ಯಾವಾಗ್ಲೇ ಆಗ್ಲಿ ಅದು ಬಿಸಿಲು ಬೇಕು. ಅದು ಮೆಕ್ಕೆಜೋಳ ಫಾಸ್ಟ್ ಆಗಿ ಬೆಳೆದು ಸ್ವಲ್ಪ ನೆರಳು ಮಾಡೋದ್ರಿಂದ ಅದಕ್ಕೆ ತೊಂದರೆ ಆಗುತ್ತೆ. ಅದಕ್ಕೋಸ್ಕರ ಈ ವರ್ಷ ಸಣ್ಣ ಬೆಳೆನೇ ಹಾಕಿದ್ದೀನಿ. ಯಾವುದು ಮೆಣಸಿನಕಾಯಿನೂ ಹಾಕಿದ್ದೀನಿ, ಅರಿಶಿಣನೂ ಹಾಕಿದ್ದೀನಿ. ಯಾಕಂದ್ರೆ ಅದ್ರ ಮೇಲೆ ಹೋಗಲ್ಲ, ಅದು ಮೀಡಿಯಂ ಆಗಿ ಬೆಳೆಯೋದ್ರಿಂದ ಅದನ್ನು ಹಾಕಿದ್ದೀನಿ. ಈಗ 2-3 ವರ್ಷ ಆಯ್ತಲ್ಲ ನೀವು ಸೀತಾಫಲ ನಾಟಿ ಮಾಡಿ, ಈಗ ಏನಾದ್ರೂ ಈ ಗಿಡಗಳಿಗೆ ಏನಾದ್ರೂ ರೋಗ ರುಜಿರೆ ಈ ತರ ಏನಾದ್ರೂ ಕಂಡು ಬಂದಿದೆಯಾ? ಸರ್, ಇದುವರೆಗೂ ರೋಗ ಏನು ಬಂದಿಲ್ಲ, ಅದಕ್ಕೆ ಯಾವುದೇ ರೋಗ ಬಂದಿಲ್ಲ. ಅದಕ್ಕೆ ಸಾಮಾನ್ಯವಾಗಿ ಮುಕ್ಕಾಲ್ವಾಗ ಯಾವುದು ರೋಗ ಬರಲ್ಲ. ಏನಂದ್ರೆ ಅದಕ್ಕೆ ಒಂದು ಕೀಟ ಬರುತ್ತೆ, ಒಂದು ಮಿಲಿ ಬಕ್ಸ್ ಅಂತ ಬಂದು ಬರುತ್ತೆ. ಅದಕ್ಕೆ ನಮ್ ಗಿಡದಲ್ಲಿ ಅಲ್ಲೊಂದಿಲ್ಲ ಒಂದು ಮಿಲಿ ಬಕ್ಸ್ ಇದೆ, ಅದನ್ನ ಕೆಮಿಕಲ್ಸ್ ಇಂದ ಸ್ಪ್ರೇ ಮಾಡಿದ್ರೆ ಅದು ಹೋಗುತ್ತದೆ. ಯಾವ ಔಷಧಿ ಹೊಡಿಬೇಕು ಈ ನಿಟ್ಟಿನಲ್ಲಿ ಎಲ್ಲಿ ನೀವು ವಿಚಾರ ಅದ್ರ ಬಗ್ಗೆ ಮಾಹಿತಿ ತಗೊಳ್ತೀರಾ? ಅದ್ರ ಬಗ್ಗೆ ನಮಗೆ ಇದು ತರಳಬಾಳು ವಿಜ್ಞಾನ ಕೇಂದ್ರದ ವಿಜ್ಞಾನಿ ಹೇಳಿದ್ದಾರೆ. ಅದನ್ನು ಆಕಾಶವಾಣಿಯಲ್ಲಿ ನಾನು ಅದರದ್ದು ಒಂದು ಮಾಹಿತಿ ತಗೊಂಡಿದ್ದೀನಿ. ಮತ್ತೆ ನಮ್ಮ ಕೆವಿಕೆ ಬಬ್ಬೂರ್ ಫಾರಂ ವಿಜ್ಞಾನಿಗಳು ನಮಗೆ ಅದರ ಬಗ್ಗೆ ಹೇಳಿದ್ದಾರೆ. ಈಗ ಸೀತಾಫಲ ಸಸಿ ನಾಟಿ ಮಾಡಿದ್ರಲ್ಲ, ಏನಾದ್ರೂ ಒಂದ್ ವರ್ಷ ಬಿಟ್ಟು ಆ ಗಿಡ ಏನಾದ್ರೂ ಪ್ರೂನಿಂಗ್ ಅಂದ್ರೆ ಕಟಾವ್ ಮಾಡೋದು ಈ ತರ ಏನಾದ್ರು ಇರುತ್ತಾ? ಸರ್, ಅದು ಪ್ರತಿ ವರ್ಷ ಪ್ರೂನಿಂಗ್ ಮಾಡ್ಲೇಬೇಕು. ದಾಳಿಂಬೆ ಅದು ಸೇಮ್ ಒಂದೇ, ಪ್ರೂನಿಂಗ್ ಮಾಡಿದ್ರೇನೆ ಅದು ಚಿಗುರು ಬಂದು ಹೂ ಬರೋದು. ಅದು ಪ್ರೂನಿಂಗ್ ಮಾಡಿದ್ಮೇಲೆ ನೀರ್ ಬಿಡಬೇಕು ಅದಕ್ಕೆ, ಆಮೇಲೆ ಅದು ಹೂ ಬರುತ್ತೆ. ಆಗ ಆಮೇಲೆ ಹೂ ಬಂದಾಗ ಅದು ಬಾಲ್ನಗರದ ಒಂದು ಪೋಲ್ ಅನ್ನು ತಗೊಂಡು ಅದನ್ನ ಆರ್ಟಿಫಿಷಿಯಲ್ ಪಾಲಿನೇಷನ್ ಮಾಡ್ಕೊಂಡು ಬಿಟ್ರೆ ಮುಗೀತು ಅಷ್ಟೇ, ಅದು ರಿಸ್ಕ್. ಆಮೇಲೆ ಏನಿಲ್ಲ, ಅದು ಮೆಚೂರ್ಡ್ ಆದಾಗ ಕಿತ್ತದು ಮಾರೋದು. ಈಗ ನಿಮ್ಮ ಜಮೀನಲ್ಲಿ ಅಂದ್ರೆ ಸರಿ ಸುಮಾರು ಅಂತಂದ್ರೆ ಒಂದು ಸಸಿ ಎಷ್ಟು ಎತ್ತರ ಬೆಳೆದಿದೆ, ಯಾವ ರೀತಿ ಅದೆಲ್ಲ ಅರೆಕೊಂಬಡ್ಕೊಂಡಿದೆ? ಸಾಕಷ್ಟು ಬ್ರಾಂಚ್ ಗಳು ಬಂದಿದಾವೆ. ಹೈಟ್ ಗೆ ಹೋಗ್ಲಿಕ್ಕೆ ಬಿಟ್ಟಿಲ್ಲ ನಾವು. ಹೈಟ್ ಹೋಗೋದಿದ್ರೆ ಇವಾಗ ಒಂದು 15-20 ಅಡಿ ಹೋಗ್ತಿತ್ತು. ಹೈಟ್ ಹೋಗ್ಲಿಕ್ಕೆ ಬಿಡಬಾರ್ದು, ಯಾಕಂದ್ರೆ ನಮಗೆ ನಮ್ ಲಿಮಿಟ್ ನಾಗೆ ಇರಬೇಕದು. ಯಾಕಂದ್ರೆ ನಾವು ಪಾಲಿನೇಷನ್ ಮಾಡ್ಬೇಕಲ್ಲ, ಆಮೇಲೆ ಕಟಿಂಗ್ ಮಾಡಬೇಕು. ಸೇಮ್ ದಾಳಿಂಬೆ ಗಿಡ ಟೈಪ್ ರೌಂಡ್ ಮಾಡ್ಕೊಂತ ಬರಬೇಕು. ಆಮೇಲೆ ಅದು ಗಿಡಕ್ಕೆ ಕೆಪಾಸಿಟಿ ಎಷ್ಟು ಇತ್ತು ಅಷ್ಟೇ ಬಿಟ್ಕೋಬೇಕು ನಾವು ಹಣ್ಣು. ಆಮೇಲೆ ಅದು ಅತಿ ಹೆಚ್ಚಿಗೆ ಬಿಟ್ಟಾಗ ಸೈಜ್ ಬರಲ್ಲ. ಈಗ ಎತ್ತರ ಗಿಡ ಬೆಳಿಬಾರದು ಅಂತಂದ್ರೆ ಕುಡಿಯೆಲ್ಲ ಜೋಡ್ತೀರಾ ನೀವು? ಇಲ್ಲ, ಅದು ಚಾಟ್ನಿ ಮಾಡೋದು ಕತ್ರಿ ಇರುತ್ತೆ, ಅದರಿಂದ ಕಟ್ ಮಾಡ್ಕೋಬೇಕು. ಈಗ ನಾಟಿ ಮಾಡಿದ ಎಷ್ಟು ತಿಂಗಳ ನಂತರ ನೀವು ಹಣ್ಣು ಬಿಟ್ಕೊಳ್ತೀರಾ? ನಾಟಿ ಮಾಡಿ ಸುಮಾರು ನಾವು 3 ವರ್ಷದ ನಂತರ ಹಣ್ಣಿಗೆ ಬಿಟ್ಕೋಬೇಕು. ಯಾಕಂದ್ರೆ ಗಿಡ ಮೆಚೂರ್ಡ್ ಆಗ್ದಲೆ ಹಣ್ಣಿಗೆ ಬಿಡ್ಲಿಕ್ ಬರಲ್ಲ. ಈಗ ಒಂದ್ ಸಸಿ ಬಿಡಕ್ ಬರಲ್ಲ? ಬರಲ್ಲ, ಬಿಡಬಹುದು, ಬರುತ್ತೆ, ಬಟ್ ಗಿಡ ಡೆವಲಪ್ ಆಗಲ್ಲ. ಪೌಷ್ಟಿಕಾಂಶ ಹಣ್ಣಿಗೆ ಹೋಗ್ತಾ ಇರುತ್ತೆ ಕಾಯಿಗೆ, ಹಂಗಾಗಿ ಗಿಡ ಡೆವಲಪ್ ಆಗಲ್ಲ. ಈಗ ಸಂಪೂರ್ಣ ಗಿಡ ಡೆವಲಪ್ ಆಗ್ಬೇಕಂದ್ರೆ ನಾವು ಕಿತ್ತಾಕ್ಬೇಕು. ಈಗ ಮೊದಲು ಗಿಡ ದಷ್ಟಪುಷ್ಟವಾಗಿ ಬೆಳೆಯಬೇಕು, ನಂತರ ನಮಗೆ ಅದರಿಂದ ಆದಾಯ ಬೇಕು. ಆದಾಯ ಆಮೇಲೆ ನಿರೀಕ್ಷೆ ಮಾಡಬಹುದು. ಆದಾಯ ಚೆನ್ನಾಗಿ 5 ವರ್ಷದ ನಂತರ ನಮಗೆ ಅದರಿಂದ ಒಂದು ಗಿಡಕ್ಕೆ 35-45 kg ನಿರೀಕ್ಷೆ ಮಾಡಬಹುದು ನಾವು ಪ್ರತಿಯೊಂದು ಗಿಡಕ್ಕೆ. ಏನ್ ರೇಟ್ ಸಿಗುತ್ತೆ ಈಗೆಲ್ಲ? ಈಗ ಲೆಕ್ಕ ಹಾಕಿದ್ರೆ ಮಾರ್ಕೆಟ್ ಈಗ ನಮ್ಮ ಫ್ರೂಟ್ ಸ್ಟಾಲ್ ನಲ್ಲಿ ಕೊಡಬಹುದು, ಇಲ್ಲ ಇಲ್ಲಿ ನಾವು ಮಾಲ್ಗಳಲ್ಲಿ ಎಲ್ಲ ಕೊಡಬಹುದು. 100 ರೂಪಾಯಿ ಮಿನಿಮಮ್ ಸಿಕ್ಕೇ ಸಿಗುತ್ತೆ, ಅವರು 200 ರೂಪಾಯಿ ತನಕ ಮಾರ್ತಾರೆ. ನಮಗೆ 100 ರೂಪಾಯಿ ಸಿಕ್ಕರೂ ಇದರಲ್ಲಿ ಒಳ್ಳೆ ಆದಾಯ ಇಟ್ಕೋಬಹುದು. ಏನು ನಮ್ಮ ಬಿಜಾಪುರ ಪಾಟೀಲ್ರು ಒಂದು 200 ಗಿಡಕ್ಕೆ ಪ್ರತಿ ವರ್ಷ ಒಂದು 5-6 ಲಕ್ಷ ರೂಪಾಯಿ ಆರಾಮಾಗಿ ಮಾಡ್ತಿದ್ದರು. ಅಂದ್ರೆ ಹೆಚ್ಚು ಖರ್ಚಿಲ್ಲ ಇದರಲ್ಲಿ? ಖರ್ಚೇನಿಲ್ಲ, ಇದು ಇದು ಯಾವ ಖರ್ಚು ಬರಲ್ಲ. ಏನಂದ್ರೆ ಬಂದಿದ್ದೆಲ್ಲ ಆದಾಯ ಪೂರ್ತಿ ನೆಟ್ ರೇಟ್ ಇನ್ಕಮ್ ಇದು ರೈತರಿಗೆ. ಖರ್ಚೇನ ಅಂತ ಏನಿಲ್ಲ, ನಾವೇ ಪಾಲಿನೇಷನ್ ಮಾಡ್ಕೋಬಹುದು, ಅದೇನ್ ದೊಡ್ಡ ಕೆಲಸ ಅಲ್ಲ. ಏನಂದ್ರೆ ರಾಸಾಯನಿಕ ಗೊಬ್ಬರ ಬಳಸೋದೇ ಇಲ್ಲ. ಏನಂದ್ರೆ ಇದು ಸಾವಯವದಲ್ಲೇ ಬೆಳೆಯತಕ್ಕಂತ ಬೆಳೆ ನಾವು. ಅದಕ್ಕೋಸ್ಕರ ಇಂತ ಒಂದು ಯಾವ್ದಾದ್ರು ಒಂದು ಡಿಫ್ರೆಂಟ್ ಬೆಳೆ ಬೇಕು ನಮಗೆ ಅಂತ ನಾವು ಎಲ್ಲಾ ಕಡೆ ಇದನ್ನ ತಿಳ್ಕೊಂಡು ಇದನ್ನ ಮಾಡಿರೋದು. ಈಗ ನಾವು ಮೊದಲೆಲ್ಲ ಅಡಕೆ ಮಾಡಿ ಎಲ್ಲ ಕಳಿಸಿಟ್ಕೊಂಡು ನೀರು ನಿರಂತರವಾಗಿ ಸಿಗಲ್ಲ. ಇದು ನಿರಂತರವಾಗಿ ನಮಗೆ ಎಡವಟ್ಟು ನೀರಾದ್ರೂ ನಾವು ಮಳೆಗಾಲದಲ್ಲೂ ಈ ಬೆಳೆಯನ್ನು ಬೆಳ್ಕೋಬಹುದು. ನಿಶ್ಚಿತ ಆದಾಯ ನಮಗೆ ರೈತರಿಗೆ. ಈಗ ನಿಮ್ಮ ಒಂದು ವಿಶೇಷವಾದಂತಹ ಒಂದು ಸೀತಾಫಲದ ತಳಿಗೆ ಅಂದ್ರೆ ಮಾರ್ಕೆಟ್ ಅಂದ್ರೆ ಸಾಕಷ್ಟು ಬೇಡಿಕೆ ಇದೆ ಅಂತ ಹೇಳಿ. ಸಾಕಷ್ಟು ಬೇಡಿಕೆ ಇದೆ, ಈಗಲೇ ಇದೆ ನಮಗೆ. ಅದನ್ನು ಕೊಡ್ಲಿಕ್ಕೂ ಆಗ್ತಾ ಇಲ್ಲ, ಅಷ್ಟು ಬೇಡಿಕೆ ನಮಗೆ ಇದು ಸೀತಾಫಲ ಇದೆ. ಈಗೆಲ್ಲ ನೀವು ಲೋಕಲ್ ಆಗಿ ಮಾರಾಟ ಮಾಡಿದ್ರು ಚೆನ್ನಾಗಿ ದುಡ್ಡಾಗುತ್ತೆ. ಹೌದೌದು, ಲೋಕಲ್ ಆಗಿ ಇಲ್ಲಿ ನಮ್ಮ ಲೋಕಲ್ ಆಗಿ ಮಾರಾಟ ಮಾಡಬಹುದು. ಈಗ ಹೊರಗಡೆನು ನಮಗೆ ಕಾಂಟ್ಯಾಕ್ಟ್ ಇದೆ, ಮಾರ್ಕೆಟಿಂಗ್ ಏನು ನಮಗೆ ಸಮಸ್ಯೆ ಇಲ್ಲ. ಇದನ್ನಪ್ಪ ಅಂದ್ರೆ ಬೆಳಿಬೇಕಷ್ಟೇ ಇದು. ಯಾಕಂದ್ರೆ ಇದನ್ನ ಯಾರೇ ಗ್ರಾಹಕರು ನೋಡಿದವರು ಇದನ್ನ ಇನ್ನೂ ತಿನ್ಬೇಕಪ್ಪ ಅಂತ ಅನಿಸ್ತದೆ, ಅದನ್ನು ತಗೋಬೇಕಂತ ಅನಿಸ್ತದೆ, ವಿನಃ ಅದನ್ನ ಬಿಟ್ಟು ಹೋಗ್ಬೇಕಂತ ಯಾರಿಗೂ ಮನಸ್ಸಾಗಲ್ಲ. ಅಂತ ಒಂದು ವಿಶೇಷ ಹಣ್ಣು ಇದು. ಇದು ಏನಪ್ಪ ಅಂದ್ರೆ ವಿಶೇಷ ಏನಪ್ಪಾ ಅಂದ್ರೆ ನಾಟಿ ಸೀತಾಫಲದಲ್ಲಿ ಸ್ವಲ್ಪ ಮುಳ್ಳು ಮುಳ್ಳು ಇರುತ್ತೆ, ಇದರಲ್ಲಿ ಮುಳ್ಳು ನಮಗೆ ಕಂಡ್ರು ಸ್ವಲ್ಪ ನೈಸ್ ಇರುತ್ತೆ, ನೋಡ್ಲಿಕ್ಕೆ ಒಳ್ಳೆ ಲುಕ್ ಇರುತ್ತೆ, ಗೋಲ್ಡನ್ ಟೈಪ್ ಇರುತ್ತೆ ಒಂದು ಎನ್ಎಂಕೆ ಗೋಲ್ಡ್ ಅಂತ. ಇದು ಅರ್ಕಸಾನ ಸ್ವಲ್ಪ ಸೈಜ್ ಜಾಸ್ತಿ ಇರುತ್ತೆ, ನೋಡ್ಲಿಕ್ಕೆ ಚೆನ್ನಾಗಿರುತ್ತೆ, ಪಲ್ಪ್ ಜಾಸ್ತಿ ಇರುತ್ತೆ, ಬೀಜ ಕಡಿಮೆ ಇರುತ್ತೆ. ಈಗ ನೀವು ಹಾಕಿರತಕ್ಕಂತ ಈ ಒಂದು ವಿಶೇಷವಾದ ತಳಿ ಈಗ ನಾಟಿ ಮಾಡಿದ್ಮೇಲೆ ಎಷ್ಟು ವರ್ಷದವರೆಗೆ ಅದರಲ್ಲಿ ಫಲವನ್ನು ಪಡಿಬಹುದು ಅಂದ್ರೆ ಒಂದು ಸುಮಾರು ಹೇಳ್ತಾರೆ ತಜ್ಞರು, ಒಂದು 50 ವರ್ಷ ತನಕ ತಗೋಬಹುದು. ಯಾಕಂದ್ರೆ ಕಾಡ್ ಜಾತಿ ಗಿಡ ಇದ್ದಂಗ ಅದು, ಅದಕ್ಕೆ ನಂತ ರೋಗಗಳು ಏನು ಬರಲ್ಲ. ನಾವು ಪೌಷ್ಟಿಕಾಂಶ ಹೆಂಗ್ ಕೊಡ್ತೀವೋ ಹಂಗ ಗಿಡ ದಷ್ಟ ಪುಷ್ಟ ಆಗಿ ಬರ್ತಾ ಇರ್ತದೆ. ಏನು ಪ್ರಾರಂಭದಲ್ಲಿ ಒಂದ್ ಸ್ವಲ್ಪ ಖರ್ಚು ಖರ್ಚು ಈಗ ಗಿಡ ತಂದ ಗಿಡದ ಖರ್ಚು. ಡ್ರಿಪ್ ವ್ಯವಸ್ಥೆ ಏನಾದ್ರೂ ಮಾಡಿದ್ರೆ? ಡ್ರಿಪ್ನ ವ್ಯವಸ್ಥೆ ಮಾಡಿದೀವಿ ಸರ್, ಡ್ರಿಪ್ನ ವ್ಯವಸ್ಥೆ ಇರಬೇಕು, ಸ್ವಲ್ಪ ಮಟ್ಟಿಗೆ ನೀರು ಬಿಡಬೇಕಾಗ್ತದೆ. ಈಗ ನೀವು ಹಾಕಿದ್ರಲ್ಲ ಈ ಸೀತಾಫಲ, ಆ ಮಣ್ಣು ಯಾವ ಮಣ್ಣಿಂದ ಕೂಡಿದೆ ನಿಮ್ಮ ಜಮೀನು? ನಮ್ಮ ಜಮೀನು ಅದು ಮಸಾರೆ ಭೂಮಿ ಅಂತ ಹೇಳ್ತೀವಲ್ಲ, ಕೆಂಪು ಜಜ್ ಭೂಮಿ, ಕೆಂಪು ಅಂತ ಏನ ಇದು, ಭಾರಿ ಒಳ್ಳೆ ಫಲವತ್ತಾದ ಭೂಮಿನೂ ಬೇಕಾಗಿಲ್ಲ ಇದಕ್ಕೆ. ಅಂದ್ರೆ ನೀರು ನಿಲ್ಲಬಾರದು, ಬಸ್ತ್ ಹೋಗ್ಬೇಕು ನೀರು ಇದಕ್ಕೆ. ಆತರ ಮಣ್ಣಿದ್ರೆ ಅದಕ್ಕೆ ಒಂದು ಬೆಳೆಗೆ ಪೂರಕವಾಗಿ ಇರುತ್ತೆ. ನಿಂಗನಾಯ್ಕ ಅವರೇ, ಇತ್ತೀಚಿನ ಕೆಲವು ರೈತರು ನೋಡಿದ್ರೆ ಬರೇ ಕೆಲವೊಂದು ಬೆಳೆಗೆ ಅಷ್ಟೇನೆ ಸೀಮಿತ ಆಗ್ತಾರೆ, ಅಂತದ್ರಲ್ಲೂ ನೀವು ಮೆಕ್ಕೆಜೋಳ ಇಂಥವೆಲ್ಲ ಕೈ ಬಿಟ್ಬಿಟ್ರಿ. ಈಗ ಈಗ ಸೀತಾಫಲ ಬೆಳಿತೀರಿ, ಏಲಕ್ಕಿ ಬೆಳಿತೀರಿ, ಕಾಳುಮೆಣಸು ಬೆಳಿತೀರಿ, ಅರಿಶಿನ ಬೆಳಿತೀರಿ, ಈ ತರ ಬೆಳೆಗಳನ್ನ ಬೆಳಿಬೇಕಂತ ನಿಮಗೆ ಮನಸ್ಸಿನಲ್ಲಿ ಯಾಕೆ ನಿಮಗೆ ಚಿಂತನೆ ಬಂತು? ನಮ್ಗೆ ಇವತ್ತಿಂದಲ್ಲ ಇದು, ನಾವು ಹಿಂದಿನಿಂದನು ಸುಮಾರು, ನನಗೆ ವ್ಯವಸಾಯದಲ್ಲಿ 40 ವರ್ಷದ ಅನುಭವ ಇದೆ. ಅದು ನಾನು ಸುಮಾರು ವರ್ಷದಿಂದನು ಏನಾದ್ರು ಒಂದು ಒಬ್ರು ಮಾಡಿದ್ದು ಮಾಡಬಾರ್ದು ಅಂತಾನೆ ನಮಗೆ ಮನಸ್ಸಿನಲ್ಲಿರೋದು. ಈಗ ಕೆಲವರು ಹೊಸ ಬೆಳೆ ಹಾಕಿದಾಗ ಹೊಸ ಬೆಳೆದು ಏನು ಬಿಡ್ರಿ, ಅದು ನಮಗೆ ಆದಾಯ ಬೇಕು, ನಮಗೆ ದುಡ್ಡು ಬೇಕು ನಮಗೆ ಅಂತ ಜನ ಯೋಚನೆ ಮಾಡ್ತಾರೆ. ನಮಗೆ ನಾವು ಯಾವುದೇ ಒಂದು ಈಗ ವ್ಯವಸಾಯ ಆಗಲಿ ಏನೇ ಆಗಲಿ ಏನೋ ಒಂದು ಮನಸ್ಸಿಗೆ ನೆಮ್ಮದಿ ಇರಬೇಕು, ಏನೋ ಒಂದು ಖುಷಿ ಕೊಡಬೇಕು ಅಂತ. ಅದರಲ್ಲಿ ನಾವು ಪರಿಸರಕ್ಕೆ ನಾವು ಪೂರಕವಾಗಿ ಒಂದು ಕೃಷಿ ಮಾಡಬೇಕಂತ ನನ್ನ ಮನಸ್ಸಿನಲ್ಲಿ ಇರುತ್ತೆ, ಇದೆ ಆತರ ಮಾಡ್ತಾ ಇದ್ದೀನಿ ನಾನು. ಈಗ ಪರಿಸರ ಅಂದ್ರೆ ಪರಿಸರ ಇಲ್ಲ ಅಂದ್ರೆ ನಾವು ಇರಲ್ಲ. ಅದಕ್ಕೋಸ್ಕರ ಪರಿಸರನ ನಾವು ಒಂದು ಚಿಕ್ಕದಾಗಿ ನಾವು ಸೃಷ್ಟಿ ಮಾಡ್ಕೊಂಡಿದೀವಿ. ಅಂದ್ರೆ ಸುತ್ತಲೂ ಬಾರ್ಡ್ರಿಗೆ ತ್ಯಾಗದ ಮರ ಇದೆ, ತ್ಯಾಗದ ಮರಗಳು ಇದ್ದಾಗ ಬೇರೆ ಜನಕ್ಕೆ ಏನಪ್ಪ ಅಂದ್ರೆ ಮರ ಇರೋ ಹತ್ರ ಬೆಳೆ ಬರಲ್ಲ, ಕಡ್ದು ಬಿಸಾಕ್ಬಿಡ್ತಾರೆ, ಸ್ವಾಲೆ ಆಗುತ್ತೆ, ಸ್ವಾಲೆ ಆಗುತ್ತೆ ಅಂತ. ಅದನ್ನ ನಾವು ಉಪಯೋಗ ಮಾಡ್ಕೋಬೇಕಂದ್ರೆ ಅಲ್ಲಿ ತ್ಯಾಗದ ಮರ ಐತಂದ್ರೆ ಅದಕ್ಕೆ ಆರಾಮಾಗಿ ಕಾಳು ಮೆಣಸಿನ ಬಳ್ಳಿ ಹಬ್ಸ್ಕೋಬಹುದು. ಅದ್ರ ಕೆಳಗಡೆ ಏನಪ್ಪಾ ಅಂದ್ರೆ ನೆರಳಿಗೆ ಬರ್ತಕ್ಕಂಥ ಏಲಕ್ಕಿ ಗಿಡ ಹಾಕ್ಬಹುದು. ಏಲಕ್ಕಿ ಗಿಡ ಇಲ್ಲಿ ಬೈಲಿನಾಗ ಬರಲ್ಲ ಅಂತ ಕೆಲವರು ಹೇಳ್ತಾರೆ, ನಾನು ಹೊಸ ಪ್ರಯೋಗ ಮಾಡ್ತಾನೆ ಇದ್ದೀನಿ, ಬರ್ತಾ ಇದೆ ಚೆನ್ನಾಗಿ. ಕಾಳು ಮೆಣಸಿನ ಬಳ್ಳಿನೂ ಈಗ ಅಲ್ಲಿ ಬೆಳೆ 150 ಗಿಡ ಹಾಕಿದೀನಿ, ಬಳ್ಳಿ ಹಾಕಿದೀನಿ, ಎಲ್ಲ ಫಸಲಿಗೆ ಬಂದಿದಾವೆ. ಈಗ ಆಲ್ರೆಡಿ 2 ವರ್ಷ ಕಾಲ ಬೆಳೆ ಬರ್ತಾ ಇತ್ತು. ತ್ಯಾಗದ ಮರಕ್ಕೆ ಹಬ್ಸಿದ್ರೆ, ತ್ಯಾಗದ ಮರಕ್ಕೆ ಹಬ್ಸಿದೀನಿ ಅಲ್ಲಿ ಸುಮ್ಮನೆ ಅಲ್ಲಿ ಹೋಗಿ ನಮ್ದು ಬೆಳೆ ನಮ್ ಭೂಮಿಯಲ್ಲೂ ಅಲ್ಲಿ ಯಾವ ಬೆಳೆನೂ ಬರಲ್ಲ. ಅದಕ್ಕೋಸ್ಕರ ಇದು ಮಲೆನಾಡಿನ ಬೆಳೆ ಇಲ್ಲಿ ನಾನು ಬೆಳೆದು ಸಕ್ಸಸ್ ಆಗಿದ್ದೀನಿ ನಾನು. ಆಲ್ರೆಡಿ ಈಗ ಬಳ್ಳಿ ಬಹಳ ಚೆನ್ನಾಗಿ ಬರ್ತಾ ಇದೆ, ನನ್ನ ಮೇಲೆ ಹೋಗಿದೆ ಬಳ್ಳಿ, ಅಲ್ಲೇ ಬೆಳೆ ಬಿಟ್ಟಿದೆ ಈಗ. ಅದರ ಜೊತೆಗೆ ಬೇರೆ ಬೇರೆ ಹಣ್ಣಿನ ಬೆಳೆಗಳನ್ನು ಪ್ರಯೋಗ ಮಾಡಿದ್ದೀನಿ. ಜಂಬುನೀರಲ್ಲಿ ಹಲಸನ್ನು ಹಾಕಿದೀನಿ, ಒಳ್ಳೆ ಅದು ನಮ್ ಲೋಕಲ್ ಒಳ್ಳೆ ನೋಡ್ಲಿಕ್ಕೆ ಕೆಂಪು ತೋಳು ಬಹಳ ಸಿಹಿ ಇದೆ, ಅದು ಹಾಕಿದೀನಿ. ಜಂಬುನೇಳೆನು ಇದೆ, ಬೆಟ್ಟದ ನೆಲ್ಲಿ ಇದೆ, ಆಮೇಲೆ ಸೇಬಿನ ಗಿಡನು ಬಹಳ ಚೆನ್ನಾಗಿ ಬರ್ತಾ ಐತೆ. ಎಷ್ಟಾಕಿದ್ರೆ ಸೇಬಿನ ಗಿಡ? ಸೇಬಿನ ಗಿಡ ಒಂದೇ ಹಾಕಿದೀನಿ ಪ್ರಾಯೋಗಿಕವಾಗಿ, ಬಹಳ ಚೆನ್ನಾಗಿ ಬರ್ತಾ ಐತೆ. ಆಮೇಲೆ ಎಗ್ ಫ್ರೂಟ್ ಅಂತ ಅದು, ಅದು ಆಸ್ಟ್ರೇಲಿಯನ್ ವೆರೈಟಿ, ಅದು ಹಾಕಿದೀನಿ. ಬಟರ್ ಫ್ರೂಟ್ ಅದು ಹಾಕಿದೀನಿ, ಅದು ಎಲ್ಲ ಚೆನ್ನಾಗಿ ಬರ್ತಾ ಐತೆ. ಎಲೆ ಬಳ್ಳಿ ಇದೆ, ಆಮೇಲೆ ವಾಟರ್ ಆಪಲ್ ಇದೆ, ಎಲ್ಲವೂ ಚೆನ್ನಾಗಿ ಬರ್ತದೆ. ಅದರಲ್ಲೂ ಒಂದು 2-3 ವೆರೈಟಿ ಫೇಲ್ ಆಗಿದೆ. ಯಾವ್ದಂದ್ರೆ ಒಂದು ಆಪಲ್ ಬಾರೆ ಒಂದು ಒಣಗೋಯ್ತು, ಆಮೇಲೆ ಇನ್ನೊಂದು ಲಿಚಿ ಅಂತ, ಇನ್ನೊಂದು ಅದು ಲಿಚಿಯಲ್ಲೇ ಲೋಂಗನ್ ಅಂತ ಒಂದು ವೆರೈಟಿ, ಅದಕ್ಕೆ ಚೆನ್ನಾಗಿ ಬರ್ತಾ ಇದೆ ಗಿಡ. ಲಿಚಿದು ಒಂದು ಒಣಗೋಯ್ತು. ಎಲ್ಲವೊಂದು ಮತ್ತೆ ಒಂದೊಂದು ಡಿಸ್ಅಡ್ವಾಂಟೇಜ್ ಆಗುತ್ತೆ, ಒಂದೊಂದು ಅಡ್ವಾಂಟೇಜ್ ಆಗಿದೆ. ಈ ತರ ನಾನು ಬೆಳೆ ಹಾಕಿದ್ದೀನಿ ಸರ್. ಈಗ ಅರಿಶಿನ ಅಂತಂದ್ರೆ ಯಾವ ರೀತಿಯಾದಂತ ಅರಿಶಿನ ಬೆಳಿತಾರೆ? ಈಗೆಲ್ಲ ಕಪ್ಪು ಅರಿಶಿನ ಜಾಸ್ತಿ ಬೆಳಿತಾರೆ ರೈತರು. ಈಗ ನಾನು ಹಾಕಿರೋದು ಇದೇ, ನಾವು ಸಾಂಬಾರಕ್ಕೆ ಯೂಸ್ ಮಾಡ್ತೀವಲ್ಲ ಇದು, ಈ ಅರಿಶಿನ ಹಾಕಿದ್ದೀನಿ, ಅದು ಹೊಸ ಬೆಳೆ ನನಗೆ. ಅದ್ರ ಬಗ್ಗೆನೂ ಮಾಹಿತಿ ಮೊದಲೇ ತಿಳ್ಕೊಂಡು ಹಾಕಿದ್ದೀನಿ. ಈಗ ಚೆನ್ನಾಗಿ ಈಗ ಒಂದ್ ತಿಂಗಳಾಗಿದೆ ಹಾಕಿ, ಗಿಡ ಎಲ್ಲ ಇದು ಮೊಳಕೆ ಬರ್ತಾ ಇದೆ. ಇನ್ನು ಮುಕ್ಕಾಲು ಭಾಗ ಮೊಳಕೆ ಬಂದು ಹೊರಗೆ ಬಂದಿದೆ, ಇನ್ನು ಕಾಲು ಭಾಗ ಬರಬೇಕು. ಅರ್ಧ ಎಕರೆಗೆ ಹಾಕಿದ್ರೆ ಎಷ್ಟು ಹಾಕಿದ್ರೆ? ಸುಮಾರು ಒಂದು ಮುಕ್ಕಾಲು ಎಕರೆ ಹಾಕಿದ್ದೀನಿ. ಒಂದು 7 ಕ್ವಿಂಟಲ್ ಅರಿಶಿನ ತಂದು ಇಲ್ಲಿ ಶಿವಮೊಗ್ಗ ಕಡೆಯಿಂದ ಬೀಜ ತಂದು. ಎಷ್ಟು ಖರ್ಚು ಬಂತು ನಿಮಗೆ ಒಂದು ಮುಕ್ಕಾಲು ಎಕರೆ? ಒಂದು ಮುಕ್ಕಾಲು ಎಕರೆಗೆ ಸುಮಾರು ಬೀಜದ್ದು ಒಂದು 14,000 ಆಗಿದೆ. ಆಮೇಲೆ ಲೇಬರ್ಸ್ ಇದು ಅದು ಊರಿಸಬೇಕದು, ಸ್ವಲ್ಪ ಅದು ಸುಮ್ಮನೆ ಮಾಮೂಲಿ ಹಾಕಬಾರ್ದು, ಅದು ಸ್ವಲ್ಪ ಹೈಟ್ ಮೀರ್ಬೇಕು ಭೂಮಿ. ಯಾಕಂದ್ರೆ ಬಿದ್ದ ನೀರು ಅದಕ್ಕೆ ಇದ ಶೀತ ಆಗಬಾರ್ದು, ದಿಂಡು ಮಾಡಬೇಕು. ಸ್ವಲ್ಪ ದಿಂಡು ಮಾಡ್ಕೊಂಡು ಅದಕ್ಕೆ ಲೇಬರ್ಸ್ ಕಟ್ಕೊಂಡು ಊರಿಸಿದ್ದೀನಿ. ಅದು ಒಂದು ಸುಮಾರು ಒಂದು 5,000 ರೂಪಾಯಿ ಖರ್ಚಾಗಿದೆ. ಒಂದು ಈಗ ಒಂದು 20,000-25,000 ರೂಪಾಯಿ ಖರ್ಚಾಗಿದೆ. ಈಗ ಮುಂದೆ ಅದರದ್ದು ಬೆಳೆ ನಿರೀಕ್ಷೆ ಇನ್ನು ನೋಡಬೇಕು, ಅದ್ರ ಬಗ್ಗೆ ಇನ್ನು ಮಾಹಿತಿ ಹೆಚ್ಚಿಗೆ ನನ್ನ ಹತ್ರ ಇಲ್ಲ. ಈಗ ಆರಂಭದಲ್ಲಿ ಸಿದ್ಧತೆ ಮಾಡಿಕೊಂಡಿದ್ರೆ, ಯಾಕಂದ್ರೆ ಇದರ ಒಂದು ಲಾಭ ನಷ್ಟ ನಿಮಗೆ ಮುಂದೆ ಅದರ ನಿರೀಕ್ಷೆ ಗೊತ್ತಾಗುತ್ತಲ್ಲ. ಹೌದು ಹೌದು. ಈಗ ಇದ್ರ ಬಗ್ಗೆ ಏನಾದ್ರೆ ಬೇರೆ ಕಡೆ ಮಾಹಿತಿ ತಿಳ್ಕೊಂಡಿದ್ರೆ, ಅರಿಶಿನ ಯಾವ ರೀತಿ ಬೆಳಿಬೇಕು, ಯಾವ ರೀತಿಯಾದಂತ ಒಂದು ನೀರಿನ ವ್ಯವಸ್ಥೆ ಮಾಡಬೇಕು ಈ ನಿಟ್ಟಿನಲ್ಲಿ? ರೈತರ ಹತ್ರ ನಾನು ತಿಳ್ಕೊಂಡಿದ್ದೀನಿ. ಯಾಕಂದ್ರೆ ಯಾವ್ದು ಬೆಳೆ ಆಗ್ಲಿ ನಾನು ತಿಳ್ಕೊಳ್ದೇನೆ ಮಾಡಲ್ಲ, ಅದ್ರ ಬಗ್ಗೆ ಒಂದು ಮುಕ್ಕಾಲು ಭಾಗ ಮಾಹಿತಿ ತಿಳ್ಕೊಂಡೇ ಮಾಡಿದ್ದೀನಿ. ಆಮೇಲೆ ವಿಜ್ಞಾನಿಗಳು ಅಂತೂ ನಮ್ಮ ಮಾಹಿತಿ ತಿಳ್ಕೊಂಡೇ ತಿಳ್ಕೊಳ್ತೀನಿ. ಇದ್ರ ಬಗ್ಗೆ ಮಾಹಿತಿ ನಮಗೆ ಮೈಸೂರು ಯೂನಿವರ್ಸಿಟಿ KVK ಅವರು ಮಾಹಿತಿ, ಹರೀಶ್ ಅಂತ ಅವ್ರದ್ದು ಸ್ವಲ್ಪ ಮಾಹಿತಿ ತಿಳ್ಕೊಂಡು ಅವರು ಈ ತರ ಮಾಡಬೇಕು ಅಂತ ಹೇಳಿದಾಗ ಅವ್ರು ಹೇಳಿದ ಪ್ರಕಾರ ಮಾಡಿದ್ದೀನಿ. ಮುಂದೆ ನೋಡ್ಬೇಕು ಅದ್ರ ಬಗ್ಗೆ. ಈಗ ಅರಿಶಿನ ಅಂತಂದ್ರೆ ಯಾವ ಒಂದು ಮಣ್ಣಲ್ಲಿ ಬೆಳಿಬಹುದು ಅಂತ ಹೇಳಿದ್ರ ಸರ್? ಅದು ಮಣ್ಣು ಎಲ್ಲ ಮಣ್ಣು ಅಷ್ಟೇ, ಸ್ವಲ್ಪ ಬಸ್ತು ಹೋಗ್ಬೇಕು ನೀರು, ಅದು ಶೀತ ಆಗಬಾರ್ದು, ಸ್ವಲ್ಪ ದಿಬ್ಬ ಹೈಟ್ ಮಾಡ್ಕೋಬೇಕು. ಬೆಡ್ ಟೈಪ್ ಬೆಡ್ ಟೈಪ್ ಮಾಡಲಿಲ್ಲ ಅಂದ್ರೆ ಅದು ನೀರ್ ನಿಲ್ಬಾರ್ದು ಅದಕ್ಕೆ. ಅರಿಶಿನಕ್ಕೆ ಒಳ್ಳೆ ಬೆಳೆಯುತ್ತೆ, ಅದು ಏನ್ ತೊಂದರೆ ಏನಿಲ್ಲ. ಮೊಳಕೆ ಬಂದು ಬಂತಪ್ಪ ಅಂದ್ರೆ ಅದು ಏನಪ್ಪಾ ಅಂದ್ರೆ ಅದಕ್ಕೆ ಯಾವ್ದೇ ಅದಕ್ಕೆ ಅಂತ ಏನ್ ಸಮಸ್ಯೆ ಬರಲ್ಲ, ಏನು ಕೀಟ ಬಾಧೆ ಏನು ಬರಲ್ಲ. ಈಗ ಮೊದಲೆಲ್ಲ ಬರೀ ಮೆಕ್ಕೆಜೋಳ ಟೊಮೆಟೊ ಈ ತರ ನೀವು ಇಷ್ಟೇ ಬೆಳೆಗಳು ಸೀಮಿತ ಆಗಿದ್ರೆ, ಈಗೆಲ್ಲ ಸಾಕಷ್ಟು ಕೃಷಿಯಲ್ಲಿ ಬದಲಾವಣೆ ಮಾಡ್ಕೊಂಡಿದ್ರಲ್ಲ, ಏನ್ ಅನ್ಸುತ್ತೆ ಇವತ್ತು? ಇವತ್ತು ನಮಗೆ ಬಹಳ ಖುಷಿ ಮತ್ತು ನೆಮ್ಮದಿ ಇದೆ ರೈತರಿಗೆ. ನನಗೆ ಮೆಕ್ಕೆಜೋಳ ನಾನು ಬೆಳೆದಿನ ಹೋದ ವರ್ಷ, ಬರೀ ಮೆಕ್ಕೆಜೋಳನೇ ಹಾಕಲ್ಲ ನಾನು, ಪ್ರತಿ ವರ್ಷ ಕುಳೆ ಇದು ಬೆಳೆ ಪರಿವರ್ತನೆ ಮಾಡೋದು ನನ್ನ ಲಕ್ಷಣ. ಈಗ ತರಕಾರಿ ಈ ವರ್ಷ ಹಾಕಿದ್ದೀನಿ, ಮುಂದ ವರ್ಷ ಮತ್ತೆ ತರಕಾರಿ ಬರಲ್ಲ, ಬೆಳೆ ಹಾಕಲ್ಲ. ಮತ್ತೆ ಅದನ್ನ ತರಕಾರಿ ಕುಳೆಯಲ್ಲಿ ನಾವು ಮೆಕ್ಕೆಜೋಳ ಬೆಳೆದಾಗ ನಮಗೆ 3 ಪಟ್ಟು ಆದಾಯ ನನಗೆ ತಗೊಂಡಿದ್ದೀನಿ ನಾನು. ಈಗ ಲಾಸ್ಟ್ ಇಯರ್ ನನಗೆ 7 ಎಕರೆ ಮೆಕ್ಕೆಜೋಳ ಹಾಕಿದ್ದೆ, 33 ಕ್ವಿಂಟಲ್ 1 ಎಕರೆಗೆ ಬಂದಿದೆ. 7 ಎಕರೆಗೆ 120 ಕ್ವಿಂಟಲ್ ನಾನು ಇಳುವರಿ ತಗೊಂಡಿದ್ದೀನಿ. ಅಲ್ಲಿ 1 ಎಕರೆಗೆ 33 ಕ್ವಿಂಟಲ್ ತಗೊಂಡಂಗ ಆಯ್ತು. ಅದೇ ನಮ್ಮ ಬಾಜು ರೈತರದ್ದು, ಅದು ಅವ್ರದ್ದು ಒಂದು ಸರ್ವೆ ಮಾಡಿದಾಗ ಅವ್ರದ್ದು ಏನಪ್ಪಾ ಅಂದ್ರೆ ಭಾರಿ ಇಳುವರಿ ಅಂದ್ರೂ 15-18-20 ಕ್ವಿಂಟಲ್ ಒಳಗೆ ಹೌದು ಹೌದು ಭೂಮಿಯ ಒಂದು ಏನು ಪೌಷ್ಟಿಕಾಂಶದ ಗುಣಮಟ್ಟನು ಸುಧಾರಿಸುತ್ತೆ, ನಮ್ಮ ಒಂದು ಆರ್ಥಿಕ ಪರಿಸ್ಥಿತಿನು ಚೆನ್ನಾಗುತ್ತೆ. ಈ ತರ ಮಾಡ್ಕೊಂತ ಬರ್ತಾ ಇದೀನಿ. ಈಗ ಪ್ರತಿ ವರ್ಷ ಮೆಕ್ಕೆಜೋಳ ಹಾಕೋದ್ರಿಂದ ಅಂದ್ರೆ ಭೂಮಿಯಲ್ಲಿ ಇರ್ತಕ್ಕಂತ ನಾವ್ ಏನ್ ಕಸು ಅಂತೀವಿ ಇದೆಲ್ಲ ಹಾಳಾಗಿ ಬಿಡುತ್ತಲ್ಲ? ಹಾಳಾಗ್ಬಿಡುತ್ತೆ. ಇನ್ನೊಂದ್ ಸಾರ ಏನಪ್ಪಾ ಅಂದ್ರೆ ಒಂದೇ ತರ ಪೌಷ್ಟಿಕಾಂಶ ನಾವು ಮೆಕ್ಕೆಜೋಳ ಅಂದ್ರೆ ಹೀರೋದ್ರಿಂದ ಅಲ್ಲಿ ಮುಂದಿನ ಮತ್ತೆ ಮೆಕ್ಕೆಜೋಳ ಹಾಕಿದಾಗ ಪೌಷ್ಟಿಕಾಂಶದ ಕೊರತೆ ಆ ಬೆಳೆ ಎದುರಿಸಿ ಇಳುವರಿಯಲ್ಲಿ ಕುಂಠಿತಾಗ್ಬಿಡುತ್ತೆ. ಹಂಗಾಗಿ ಇಳುವರಿ ಕಡಿಮೆ ಆಗುತ್ತೆ, ಇಳುವರಿ ಬರುತ್ತೆ, ನಮ್ಮ ಆದಾಯ ತಕ್ಕಂತೆ ಇಳುವರಿ ಬರಲ್ಲ. ಹಂಗಾಗಿ ನಮಗೆ ರೈತರಿಗೆ ಹೊಡೆತ ಆಗುತ್ತೆ. ಅದಕ್ಕೋಸ್ಕರ ಎಲ್ಲಾ ರೈತರಿಗೂ ನಾನು ಹೇಳೋದು, ಬೆಳೆ ಪರಿವರ್ತನೆ ಮಾಡಿಕೊಂಡ್ರೆ ಆದಾಯ ಇನ್ಕಮ್ ಚೆನ್ನಾಗಿ ಆಗುತ್ತೆ. ಈಗ ಇಷ್ಟೆಲ್ಲ ನಿಮಗೆ ನೀರಾವರಿ ಇದೆ, ಇಷ್ಟೆಲ್ಲ ಒಂದು ಸಮಗ್ರ ಕೃಷಿಯನ್ನ ಮಾಡ್ತಾ ಇದ್ದೀರಾ, ಇದ್ರ ಜೊತೆಗೆ ಉಪಕಸವಾಗಿ ಈ ಒಂದು ನಾಟಿ ಕೋಳಿ ಸಾಕಾಣಿಕೆ ಮಾಡಬೇಕಂತ ಯಾಕೆ ಅನಿಸ್ತು? ಈ ನಾಟಿ ಕೋಳಿ ಅಂದ್ರೆ ಈಗ ನಮಗೆ ಒಂದು ಅಲ್ಲಿ ಮನೆ ಇದೆ ಹೊಲದಲ್ಲಿ, ಈಗ ನಾವು ಪ್ಯಾಕ್ ಹೌಸ್ಗಿಂತ ನಮಗೆ ಕೊಟ್ಟಿದ್ದಾರೆ ಸರ್ಕಾರದವರು, ಅದನ್ನು ಉಪಯೋಗ ಮಾಡ್ಕೋಬಾರ್ದು, ದುರುಪಯೋಗ ಮಾಡಬಾರ್ದು. ಪ್ಯಾಕ್ ಹೌಸ್ ಅಂದ್ರೆ ಹಣ್ಣು ಪ್ಯಾಕ್ ಮಾಡ್ಲಿಕ್ಕೆ ಅದನ್ನ ಕೊಟ್ಟಿದ್ದಾರೆ. ಹಣ್ಣು ಪ್ಯಾಕ್ ಮಾಡೋದು ಇನ್ನೊಂದು ವರ್ಷ 2 ವರ್ಷ ಲೇಟ್ ಇದೆಯಲ್ಲ, ಅದಕ್ಕೋಸ್ಕರ ನಾಟಿ ಕೋಳಿ ಇದರಲ್ಲಿ ಬಿಡೋಣ ಅಂತ ಆಲೋಚನೆ ಬಂತು. ನಾಟಿ ಕೋಳಿ ತಂದು 100 ಬಿಟ್ಟಿದ್ದೀನಿ, ಅವೆಲ್ಲ ಈಗ ಎಲ್ಲ ಖಾಲಿ ಆಗಿದೆ, ಇನ್ನೊಂದು ಬ್ಯಾಚ್ ತಂದು ಬಿಡಬೇಕೀಗ. ಅದ್ರಲ್ಲಿ ಸ್ವಲ್ಪ ಮೊಲನೂ ಸಾಕಿದ್ದೀನಿ, ಈ ಕಡೆ ಕುರಿನೂ ಇದ್ವು. ಇಷ್ಟೆಲ್ಲ ಉಪಕಸವಾಗಿ ಮಾಡ್ತಾ ಇದ್ದೀನಿ. ಮತ್ತೆ ನಮಗೆ ಈಗ ಪಪ್ಪಾಯಿ ಸಸಿ ಇದ್ದು ನಾವು ಸೇಲ್ ಮಾಡ್ತೀನಿ. ಯಾಕಂದ್ರೆ ಈಗ ನಮಗೆ ರೈತರು ಸಸಿಗಳು ಸೇಲ್ ಮಾಡ್ತೀವಿ, ನಮಗೆ ರೈತರು ಪಪ್ಪಾಯಿ ಸಸಿ ಬೇಕು ಅಂತ ನಮಗೆ ಡಿಮ್ಯಾಂಡ್ ಕೊಟ್ಟಾಗ ನಾವು ಇಲ್ಲೇ ನಮ್ಮ ಆಂಧ್ರ ಅನಂತಪುರ ನರ್ಸರಿಯಿಂದ ಅವರಿಗೆ ಒಳ್ಳೆ ರೆಡ್ ಲೇಡಿ ಸಸಿ ತರಿಸಿ ಅವರಿಗೆ ಕೊಡ್ತಾ ಇದ್ದೀನಿ. ಅವರು ಚೆನ್ನಾಗಿ ರೈತರು ಎಲ್ಲ ಚೆನ್ನಾಗಿ ಬೆಳೀತಾ ಇದ್ದಾರೆ. ಮಾರ್ಗದರ್ಶನ ನಾನು ಅವ್ರ ಫೋನ್ನಲ್ಲೇ ಕೊಡ್ತಾ ಇದ್ದೀನಿ. ಯಾವ ರೀತಿ ಅವರು ಸಸಿ ನಾಟಿ ಮಾಡೋದು ಅಂದ್ರೆ ಅದನ್ನು ವಿಶೇಷವಾಗಿ ಕಾಳಜಿ ತಗೋಬೇಕು. ಪಪ್ಪಾಯಿ ಗಿಡಕ್ಕೆ ಅದೊಂದು ಹೈಬ್ರಿಡ್ ಆಗಿರೋದ್ರಿಂದ ಅದನ್ನು ವಿಶೇಷವಾಗಿ ನಾಟಿ ಮಾಡೋದು ಮೇಲೇನೆ ಮಾಡಬೇಕು. ಒಂದು ಇಂಚು ಎರಡು ಇಂಚು ಆಳವಾಗಿ ರೈತರು ನಾಟಿ ಮಾಡಿಬಿಡ್ತಾರೆ. ಅದು ಜಾಗೃತಿ ವಹಿಸಿ ನಾನು ಹೇಳ್ತಾನೆ ಇರ್ತೀನಿ, ಮೇಲೇನೆ ನಾಟಿ ಮಾಡ್ರಿ, ಸೊಸೆ ನಾಟಿ ಮಾಡಿ ನೀರು ಬಿಡಬೇಡ್ರಿ, ಮೊದಲೇನೆ ನೀರು ಬಿಟ್ಟು ಸೊಸೆ ಹಸಿಯಲ್ಲೇ ನಾಟಿ ಮಾಡ್ರಿ. ಇವೆಲ್ಲ ಜಾಗೃತಿ ಹೇಳಿದಾಗ ಎಲ್ಲಾ ಗಿಡಗಳು ಚೆನ್ನಾಗಿ ಹತ್ಕೊಂತಾವೆ. ಅವು ಗಿಡ ಹತ್ಕೊಂಡ್ರೆ ಅದು ಇನ್ನೇನು ಕಳ್ಳಿ ಇದ್ದಂಗೆ ಸಾಯಲ್ಲ. ಆತರ ಎಲ್ಲ ಮಾರ್ಗದರ್ಶನ ರೈತರಿಗೂ ಕೊಡ್ತಾ ಇದ್ದೀನಿ, ಈ ತರ ನಾನು ಮಾಡ್ತಾ ಇದ್ದೀನಿ. ಇದು ನನಗೆ ಖುಷಿ ಮತ್ತು ಸಂತೋಷ ತಂದು ಕೊಡ್ತಾ ಇದ್ದೀನಿ. ಈಗ ಬೇರೆ ಹೊರ ರಾಜ್ಯದಿಂದ ಈ ಪಪ್ಪಾಯಿ ಸಸಿ ತಂದು ರೈತರಿಗೆ ನೀವು ಕೊಡ್ತಾ ಇದ್ರಲ್ಲ, ಈಗ ಆತರ ಮಾಡ ಬದ್ಲಿ ನೀವೇ ನರ್ಸರಿ ಮಾಡಿ ಈ ಪಪ್ಪಾಯಿ ಸಸಿ ಬೆಳೆಸಿ ಮಾರಾಟ ಮಾಡಿದ್ರೆ ಇನ್ನೂ ಹೆಚ್ಚು ನೀವು ಲಾಭ ಗಳಿಸಬಹುದಲ್ಲ? ಲಾಭ ಗಳಿಸಬಹುದು ಸರ್, ಬಟ್ ಮನುಷ್ಯನಿಗೆ ಒಂದು ಆಸೆ ಎಂಬುದು ಲಿಮಿಟ್ ಇರಬೇಕು. ಯಾಕಂದ್ರೆ ಈಗ ಇದೇ ನನಗೆ ಅಲ್ಲ ಹೆವಿ ಆಗ್ತಾ ಐತೆ. ಸಸಿ ಮಾಡ್ಬೇಕಂದ್ರೆ ಸುಮ್ಮನೆ ಅಲ್ಲ, ಅದನ್ನ ಹೈಟೆಕ್ ಆಗಿ ನರ್ಸರಿ ಮಾಡ್ಕೋಬೇಕು. ಅದು ಪಪ್ಪಾಯಿ ರೈತರಿಗೆ ಒಳ್ಳೆ ಸಸಿ ಕೊಡಬೇಕು ಗುಣಮಟ್ಟದ್ದು. ಅದು ಹೈಟೆಕ್ ನರ್ಸರಿ ಇಲ್ಲ ಅಂದ್ರೆ ಅದಕ್ಕೆ ಥ್ರಿಪ್ಸ್ ನುಸಿ ಬಂದು ವೈರಸ್ ಅಲ್ಲೇ ಸೊಸೆಯಲ್ಲೇ ಅಟ್ಯಾಕ್ ಆಗ್ಬಿಟ್ರೆ ಆಮೇಲೆ ರೈತರಿಗೆ ಕಷ್ಟ ಆಗುತ್ತೆ. ಈಗ ಅಲ್ಲಿ ಅವ್ರು ಮಾಡಿದ್ದಾರೆ, ಈಗ ಅವ್ರು ಮಾಡಿದಾರೆ ಅಂದ್ರೆ ಅವ್ರು ಸೇಲ್ ಮಾಡಕ್ ಆಗಲ್ಲ. ಅವರಿಗೆ ಮಧ್ಯವರ್ತಿಗಳು ಬೇಕು, ನಮ್ಮಂತವ್ರು. ಅವರು ನಮಗೆ ಡಿಮ್ಯಾಂಡ್ ಇಡ್ತಾರೆ, ಏ ನಮ್ ಸೊಸೆ ಈಗ ಬಂದಿದೆ, ನಿಮ್ ಗಿಡಕ್ಕೆ ಇದ್ ಮಾಡ್ರಿ ಅಂತ. ಆಮೇಲೆ ಈ ಕಡೆ ರೈತರು ಏನಂತಾರೆ, ನಮಗೆ ಇಷ್ಟು ಸಾವಿರ ಗಿಡ ಬೇಕು, ತರಿಸ್ಕೊಡ್ರಿ ಒಳ್ಳೆ ಸೊಸೆ, ನೀವೇ ಚೆನ್ನಾಗಿ ಕೊಡ್ತಾ ಇರ್ತೀರಿ, ನಾವು ಇತ್ತು 15-20 ವರ್ಷದಿಂದ ಕೊಡ್ತಾ ಇದೀವಲ್ಲ, ಎಲ್ಲೂ ಹೆಸರು ಕೆಡಿಸ್ಕೊಂಡಿಲ್ಲ, ನೀವು ಒಳ್ಳೆ ಸೊಸೆ ಕೊಡ್ತೀರಿ, ನೀವೇ ಕೊಡ್ರಿ ನಮಗೆ ಅಂತ ರೈತರು ನಮಗೆ ಡಿಮ್ಯಾಂಡ್ ಇಟ್ಟಾಗ ನಾವು ಕನ್ಫರ್ಮ್ ನರ್ಸರಿ ಅಲ್ಲಿಂದ ತರಿಸಿ ಈ ಕಡೆ ಕೊಡ್ತಾ ಇದೀವಿ. ಒಳ್ಳೆ ಆದಾಯ ತಗೊಳ್ತಾ ಇದ್ದಾರೆ, ಸುಮಾರು 3-4 ಜಿಲ್ಲೆ ಕೊಡ್ತಾ ಇದ್ದೀನಿ ನಾನು, ಒಳ್ಳೆ ಸೊಸೆ ಕೊಡ್ತಾ ಇದ್ದೀನಿ, ಚೆನ್ನಾಗಿ ದುಡ್ಡು ಮಾಡ್ಕೊಂತ ಇದ್ದಾರೆ, ಆರ್ಥಿಕ ಪರಿಸ್ಥಿತಿ ಚೆನ್ನಾಗಿ ಬಿಡ್ತಾ ಇದ್ದಾರೆ. ಈಗ ನಾಟಿ ಕೋಳಿ ಸಾಕಾಣಿಕೆಯಿಂದ ಮತ್ತು ಮಲ ಸಾಕಾಣಿಕೆಯಿಂದ ನಿಮಗೆ ವರ್ಷದಲ್ಲಿ ಎಷ್ಟು ಆದಾಯ ಬರುತ್ತೆ? ಆದಾಯ ನಮಗೇನು ಅದು ಹೆಚ್ಚಿಗೆ ಏನು ಆದಾಯ ಬರಲ್ಲ. ನಾವು ನಾಟಿ ಕೋಳಿ ಮನೆಗೆ ಉಪಯೋಗಿಸಿ ಮಿಕ್ಕಿದ್ದು ನಾವು ಯಾರು ಕೇಳ್ತಾರೆ ಅವ್ರಿಗೆ ಮಾರ್ತೀವಿ. ಸಾಕಾಣಿಕೆ ಮಾಡ್ತಾ ಇದ್ರೆ 100 ನೀವು ಮನೆಗೇನು ಬಳಕೆ ಮಾಡಕ್ಕೆ? 100 ಮನೆಗೆ ಬಳಕೆ ಮಾಡಕ್ ಆಗಲ್ಲ, ನಮಗೆ ಯಾವಾಗ ಬೇಕಾಗ ಮನೆಗೆ ಬಳಕೆ ಮಾಡ್ಕೊಂತೀವಿ ನಾಟಿ ಕೋಳಿ. ಮಿಕ್ಕಿದ್ದು ನಮ್ಮ ಯಾರು ಕೇಳ್ತಾರೆ ಅವ್ರಿಗೆ ಮಾರಾಟ ಮಾಡ್ತೀವಿ. ನಾಟಿ ಕೋಳಿ ಅಂದ್ರೆ ಸಾಕಷ್ಟು ಡಿಮ್ಯಾಂಡ್ ಇದೆಯಲ್ಲ, ಸಾಕಷ್ಟು ಡಿಮ್ಯಾಂಡ್ ಇದೆ. ಈಗ ಫಾರಂ ಕೋಳಿಗಿಂತನು ನಾಟಿ ಕೋಳಿ ತಿನ್ನೋರು ಅಪೇಕ್ಷೆ ಜಾಸ್ತಿ ಇದಾರೆ ಜನ. ಈಗ ಮೊಟ್ಟೆ ಏನಾದ್ರೂ ಸಿಗುತ್ತಾ ನಾಟಿ ಕೋಳಿ? ಮೊಟ್ಟೆನೂ ಸಿಗುತ್ತೆ, ಮೊಟ್ಟೆನೂ ಕೊಡ್ತೀವಿ, ನಾಟಿ ಕೋಳಿನೂ ನಾವು ಉಪೇಕ್ಷೆ ಮಿಕ್ಕಿದ್ದು ಕೊಡ್ತೀವಿ. ಈಗ ಮಲ ಅಂತಂದ್ರೆ ಎಷ್ಟು ಸಾಕಾಣಿಕೆ ಮಾಡಿ? ಮಲ ಒಂದ್ 3, ನಮಗೆ ಮುದ್ದು ಪ್ರಾಣಿ ಅದು, ಸುಮ್ಮನೆ ಶೋಗೆ ಸಾಕಿದ್ವಿ, ಅದೇನು ತಿನ್ನಲಿಕ್ಕೆ ಅಲ್ಲ, ಅದೇನು ಮಾರಾಟಕ್ಕೂ ಅಲ್ಲ, ಮಾರಾಟಕ್ಕಲ್ಲ, ಅದು ಒಂಥರ ನಮಗೆ ಖುಷಿ ಅಂತ ಸಂತೋಷ. ಈಗ ಒಂದು ಪ್ರಾಣಿ ಒಂದು ಸಾಕೋದ್ರಿಂದ, ಯಾವುದೇ ಪ್ರಾಣಿ ಅದು ಸಾಕೋದ್ರೆ, ನಮಗೆ ಪ್ರಾಣಿನೇ ಆಗ್ಲಿ ಯಾವ ಗಿಡ ಮರ ಆಗ್ಲಿ, ನನ್ನ ಅನಿಸಿಕೆ ಪ್ರಕಾರ ಅದನ್ನ ನಾವು ನೋಡೋದ್ರಿಂದ ಸಾಕೋದ್ರಿಂದ ನಮಗೆ ಯಾವುದೇ ಒತ್ತಡ, ಈಗಿನ ಜನಕ್ಕೆ ಬಹಳ ಒತ್ತಡ ಇದೆ, ಅದು ನಮಗೆ ಬಹಳ ಖುಷಿ ಕೊಡುತ್ತೆ, ಸಂತೋಷ ಕೊಡುತ್ತೆ, ನಮ್ಮ ಒಂದು ಒತ್ತಡ ಕಡಿಮೆ ಆಗುತ್ತೆ. ಈಗ ತಜ್ಞರು ಹೇಳಿದ್ದಾರೆ, ಈಗ ಅದಕ್ಕೆ ತೋಟಗಾರಿಕೆ ಮಾಡ್ರಿ, ತೋಟದ ಗಿಡ ನೋಡ್ರಿ, ದಿಶಾ ನೋಡ್ಬೇಕು ನಾವು ಬೆಳಗ್ಗೆ ಬೆಳಗ್ಗೆ ಎದ್ದು ನೋಡಿದಾಗ ನಮಗೆ ಎಷ್ಟೇ ಒತ್ತಡ ಇದ್ರು ನಮಗೆ ಬಹಳ ನೆಮ್ಮದಿ ಆಗುತ್ತೆ. ಅದರಿಂದ ನಮಗೆ ಆಯಸ್ಸು ಜಾಸ್ತಿ ಆಗಿರೋದು ಕಂಡು ಬಂದಿರೋದು ವಿಜ್ಞಾನಿಗಳು ಹೇಳಿರೋದು ನಾನು ಕೇಳಿದ್ದೀನಿ. ಈ ತರ ಒಂದು ಒಳ್ಳೆಯ ಹವ್ಯಾಸ ಇಟ್ಕೊಂಡ್ರೆ ಒಳ್ಳೇದು, ಬಹಳ ಒಳ್ಳೇದು ನಮ್ಮ ರೈತರು. ಒಟ್ಟಾರೆ ಮುಖ್ಯ ಬೆಳೆಯಾಗಿ ಈ ಒಂದು ವಿಶೇಷವಾದಂತಹ ಒಂದು ಸೀತಾಫಲದ ತಳಿಯನ್ನ ಬೆಳೀತಾ ಇದ್ರಿ. ಈ ಒಂದು ಸೀತಾಫಲದ ಒಂದು ಬೆಳೆ ಬಗ್ಗೆ ನಮ್ಮ ರೈತರಿಗೆ ಏನಾದರೂ ಹೆಚ್ಚಿನ ಮಾಹಿತಿ ಬೇಕು ಅಂದ್ರೆ ನಿಮ್ಮನ್ನ ಸಂಪರ್ಕ ಮಾಡೋದು ಹೇಗೆ? ನಿಮ್ಮ ಮೊಬೈಲ್ ಸಂಖ್ಯೆ ಹೇಳಿ. ಸೀತಾಫಲದ್ದೇ ಆಗಲಿ, ಯಾವುದೇ ತೋಟಗಾರಿಕೆ ಬೆಳೆ ಪಪ್ಪಾಯಿದೇ ಆಗಲಿ, ಯಾವುದೇ ಬೆಳೆದು ಮಾಹಿತಿ ನಾನು ಕೊಡ್ತೀನಿ. ನನ್ನ ನಂಬರ್ 9482916401. ಇದು ಚಿತ್ರದುರ್ಗ ತಾಲೂಕು ಅಳುವುದರ ಲಂಬಣಿಹಟ್ಟಿಯ ಪ್ರಗತಿಪರ ರೈತರಾದಂತಹ ಟಿ ನಿಂಗಾನಾಯ್ಕ ಅವರ ಮೊಬೈಲ್ ಸಂಖ್ಯೆಯನ್ನು ಮತ್ತೊಮ್ಮೆ ಹೇಳ್ತೇನೆ. 9482916401. ಒಳ್ಳೆದು ನಿಂಗಾನಾಯ್ಕ ಅವರೇ, ಇಲ್ಲೇ ತನಕ ಸಾಕಷ್ಟು ತಮ್ಮ ಒಂದು ಸಮಗ್ರ ಕೃಷಿ ಬದುಕಿನ ಅನುಭವಗಳನ್ನ ನಮ್ಮ ಕೃಷಿಕರೊಂದಿಗೆ ಹಂಚಿಕೊಂಡಿದ್ದೀರಾ. ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ತೆ. ಸಮಗ್ರ ಕೃಷಿಯಲ್ಲಿನ ಅನುಭವಗಳು ಈ ಕುರಿತು ಇದುವರೆಗೂ ಚಿತ್ರದುರ್ಗ ತಾಲೂಕು ಹಳೆಬುದರ ಲಂಬಾಣಿಹಟ್ಟಿಯ ಪ್ರಗತಿಪರ ಕೃಷಿಕ ಟಿ ನಿಂಗಾನಾಯ್ಕ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ. ಸಂದರ್ಶಿಸಿದವರು ಯುಎಂ ಮಾಡಸಿದ್ದೇಶ್. ರೈತ ಬಾಂಧವರೇ, ಇನ್ನು ಈಗ ಕೇಳಿ ನೇಗಿಲ ಮಿಡಿತ. ಕಾರ್ಯಕ್ರಮ ನೇಗಿಲ ಮಿಡಿತ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ನನ್ನ ಹೆಸರು ಡಾಕ್ಟರ್ ಡಿ ಎ ಸುಮನ, ಸಹಾಯಕ ಪ್ರಾಧ್ಯಾಪಕರು ಕೃಷಿ ಸೂಕ್ಷ್ಮ ಜೀವಶಾಸ್ತ್ರ. ನಾನು ಇಲ್ಲಿ ವಲಯ ಕೃಷಿ ಮತ್ತು ತೋಟಗಾರಿಕಾ ಸಂಶೋಧನಾ ಕೇಂದ್ರದಲ್ಲಿ ಕೆಲಸ ಮಾಡ್ತಾ ಇದ್ದೀನಿ, ಬಬೂರ್ ಫಾರ್ಮ್ ಹಿರಿಯೂರು. ಇವತ್ತಿನ ದಿನ ನಾನು ಜೈವಿಕ ನಿಯಂತ್ರಕಗಳು ಹಾಗೂ ಜೈವಿಕ ಗೊಬ್ಬರಗಳ ಬಳಕೆ ಬಗ್ಗೆ ಮಾಹಿತಿಯನ್ನು ತಮಗೆ ಹೇಳಬೇಕು ಅಂತ ಇಚ್ಛೆ ಪಡ್ತಿದ್ದೀನಿ. ಈ ಜೈವಿಕ ನಿಯಂತ್ರಕಗಳು ಅಂದರೆ ಒಂದು ಟ್ರೈಕೋಡರ್ಮ ಎಂಬ ಶಿಲೀಂಧ್ರ, ಇದು ಬ್ಯಾಕ್ಟೀರಿಯಾ ಅಲ್ಲ, ಶಿಲೀಂಧ್ರ. ಇದು ಜೈವಿಕ ನಿಯಂತ್ರಕವಾಗಿ ವರ್ತಿಸಿ ಮಣ್ಣಿನಲ್ಲಿ ಬರುವ ಅನೇಕ ಶಿಲೀಂಧ್ರ ರೋಗಗಳನ್ನ ಇದು ತಡೆಗಟ್ಟುತ್ತದೆ. ಉದಾಹರಣೆಗೆ ರೋಗ ತರಿಸುವ ಶಿಲೀಂಧ್ರಗಳೆಂದರೆ ಫ್ಯುಸೇರಿಯಂ, ಫೈಟೋಪ್ತರ, ರೈಸೋಕ್ಟೋನಿಯಾ, ಸ್ಕ್ಲಿರೋಷಿಯಾ. ಸಸ್ಯ ಬೆಳವಣಿಗೆಯನ್ನು ವೃದ್ಧಿಗೊಳಿಸಿ ಮತ್ತೆ ಎಲ್ಲಾ ತರಹದ ಬೆಳೆಗಳಿಗೆ ಉಪಯುಕ್ತತೆಯನ್ನು ಹೊಂದಿರುತ್ತದೆ. ಅದಕ್ಕಾಗಿ ಈಗಿನ ರೈತರು ತೆಂಗು ಮತ್ತೆ ಅಡಿಕೆ ಬಾಳೆ ನಾಟಿ ಮಾಡೋಕ್ ಮುಂಚೆ ಟ್ರೈಕೋಡರ್ಮಾವನ್ನ ಕೊಟ್ಟಿಗೆ ಗೊಬ್ಬರದೊಂದಿಗೆ ಅದರ ಮಿಶ್ರಣಗೊಳಿಸಿ ನಂತರ ಈಗ ಜೈವಿಕ ಗೊಬ್ಬರಗಳ ಬಳಕೆ. ಜೈವಿಕ ಗೊಬ್ಬರಗಳು ಅಂತಂದ್ರೆ ರೈಸೋಬಿಯಂ ರಂಜಕ ಕರಗಿಸುವ ಗೊಬ್ಬರ, ಮೈಕೋರೈಸಾ ಪೊಟ್ಯಾಷಿಯಂ ಕರಗಿಸುವ ಗೊಬ್ಬರ, ಮತ್ತೆ ಇತ್ತೀಚೆಗೆ ಪಿಜಿಪಿಆರ್ ಅಂದ್ರೆ ಪ್ಲಾಂಟ್ ಗ್ರೋತ್ ಪ್ರಮೋಟಿಂಗ್ ರೈಸೋಬ್ಯಾಕ್ಟೀರಿಯಾ ಅಂದ್ರೆ ಸಸ್ಯ ಬೆಳವಣಿಗೆಯನ್ನ ಹೆಚ್ಚಿಸುವಂತ ಇತರೆ ಜಾತಿಯ ಬ್ಯಾಕ್ಟೀರಿಯಾಗಳನ್ನು ಕಂಡುಹಿಡಿದಿದ್ದಾರೆ. ಅದನ್ನ ನಾವು ಶಾರ್ಟ್ ಆಗಿ ಪಿಜಿಪಿಆರ್ ಅಂತ ಕರಿತೀವಿ. ಈ ಎಲ್ಲ ಜೈವಿಕ ಗೊಬ್ಬರಗಳನ್ನ ನಾವು ರೈತರಿಗೆ ಯಾವ ರೀತಿ ನಾವು ಹೊಲದಲ್ಲಿ ಅದನ್ನ ಉಪಯೋಗಿಸಬಹುದು ಅಂತ ಈ ರೀತಿ ಹೇಳ್ತಾ ಇದೀವಿ. ಮೊದಲನೇದಾಗಿ ಬೀಜೋಪಚಾರ. ಈ ಬೀಜೋಪಚಾರ ಮಾಡಬೇಕಾದ್ರೆ ಅಂಟು ದ್ರಾವಣ ಅಂದ್ರೆ 70 ಗ್ರಾಂ ಬೆಲ್ಲನ 250 ಮಿಲಿ ನೀರಿನಲ್ಲಿ ಬೆರೆಸಿ 15-20 ನಿಮಿಷಗಳ ಕಾಲ ಕುದಿಸಿ ಆರಿಸಬೇಕು. ನಂತರ 200 ಗ್ರಾಂ ಜೈವಿಕ ಗೊಬ್ಬರವನ್ನು ಬೆರೆಸಿ ಎಕರೆಗೆ ಬೀಜ ಪ್ರಮಾಣದ ಪ್ರಕಾರ ಬೀಜವನ್ನು ಚೆನ್ನಾಗಿ ಕಲಸಿ ನೆರಳಿನಲ್ಲಿ ಒಣಗಿಸಿ ನಂತರ ಬಿತ್ತನೆಗೆ ಕೂಡಲೇ ಮಾಡಬೇಕು. ಕೂರಿಗೆ ಬಿತ್ತನೆಯನ್ನ ಮಾಡಬೇಕಾಗಿದೆ. ಎರಡನೇದಾಗಿ ಮಣ್ಣಿಗೆ ನೇರವಾಗಿ ಒದಗಿಸುವ ರೀತಿ. 1 ಕೆಜಿ ಜೈವಿಕ ಗೊಬ್ಬರವನ್ನ 20 ಕೆಜಿ ಕೊಟ್ಟಿಗೆ ಗೊಬ್ಬರದೊಂದಿಗೆ ಅಥವಾ ಕಾಂಪೋಸ್ಟ್ ಗೊಬ್ಬರದೊಂದಿಗೆ ಬೆರೆಸಿ 1 ವಾರ ಕಾಲ ಬಿಡಬೇಕು. ನಂತರ ಸಾಲಿನಲ್ಲಿ ಅಥವಾ ಮಣ್ಣಿಗಾದರೂ ಬೆರೆಸಬಹುದು. ಮೂರನೇದಾಗಿ ಸಸಿಗಳಿಗೆ ನೇರ ಉಪಚಾರ. ಸಸಿಗಳಿಗೆ ನೇರ ಉಪಚಾರವನ್ನು ಸಹಿತ ನಾವು ಮಾಡಬಹುದು. 1 ಕೆಜಿ ಜೈವಿಕ ಗೊಬ್ಬರವನ್ನ 5 ಲೀಟರ್ ನೀರಿನಲ್ಲಿ ಅಥವಾ 1 ಲೀಟರ್ ದ್ರಾವಣದ ಜೈವಿಕ ಗೊಬ್ಬರವನ್ನ 10 ಲೀಟರ್ ನೀರಿನಲ್ಲಿ ಬೆರೆಸಬೇಕು. ನಂತರ ಸಸಿಗಳ ಬೇರುಗಳನ್ನ ಸಂಪೂರ್ಣವಾಗಿ ಮುಳುಗಿಸಿ 30 ನಿಮಿಷಗಳ ಕಾಲ ನಂತರ ಮುಖ್ಯ ಜಮೀನಿಗೆ ನೆಡಬೇಕಾಗಿದೆ. ಡ್ರಿಪ್ ಮೂಲಕ ಸಹಿತ ನಾವು ಇದನ್ನ ಉಪಚರಿಸಬಹುದು. ಅಂದ್ರೆ 1 ಲೀಟರ್ ದ್ರವೀಕೃತ ಜೈವಿಕ ಗೊಬ್ಬರವನ್ನ 100 ಲೀಟರ್ ನೀರಿಗೆ ಬೆರೆಸಿ ಡ್ರಿಪ್ ಮೂಲಕ ನಾವು ಹಾಕಬಹುದು. ಈ ಜೈವಿಕ ಗೊಬ್ಬರಗಳ ಉಪಯೋಗಗಳು ಏನಪ್ಪ ಅಂದ್ರೆ, ಮೊದಲನೇದಾಗಿ ಸಾರಜನಕ ಸ್ಥಿರೀಕರಿಸಿದ ಕ್ರಿಯೆಯಿಂದ ಮುಂದೆ ಹಾಕುವ ಬೆಳೆಗಳಿಗೆ ಮಣ್ಣಿನ ಫಲವತ್ತತೆಯನ್ನ ಹೆಚ್ಚಿಸಲು ತುಂಬಾ ಸಹಾಯವಾಗುತ್ತದೆ. ಜೈವಿಕ ಗೊಬ್ಬರಗಳ ಬಳಕೆಯಿಂದ ಮಣ್ಣಿನ ಫಲವತ್ತತೆ ಹಾಗೂ ಮಣ್ಣಿನ ಗುಣಗಳು ಹೆಚ್ಚುತ್ತದೆ. ಅದೇ ರೀತಿ ರಂಜಕ ಕರಗಿಸುವಂತಹ ಗೊಬ್ಬರಗಳನ್ನು ಹಾಕೋದ್ರಿಂದ ರಂಜಕದ ಪ್ರಮಾಣನೂ ಹೆಚ್ಚಾಗುತ್ತೆ. ಮುಂದೆ ನಾವು ಹಾಕುವ ಬೆಳೆಗಳಿಗೆ ಸಹಿತ ಮಣ್ಣಿನ ಫಲವತ್ತತೆಯನ್ನ ಹೆಚ್ಚಿಸಲು ಸಹಾಯವಾಗುತ್ತದೆ. ಈ ಜೈವಿಕ ಗೊಬ್ಬರಗಳ ಬಳಕೆಯಿಂದ ಬೀಜದ ಮೊಳಕೆಯ ಪ್ರಮಾಣ ಹಾಗೂ ಸಸ್ಯಗಳ ಬೆಳವಣಿಗೆಯ ಪ್ರಮಾಣ ಹಾಗೂ ಇಳುವರಿ ಸಹಿತ ಬಹಳ ಹೆಚ್ಚುತ್ತದೆ. ಜೈವಿಕ ಗೊಬ್ಬರಗಳೆಂದರೆ ಬೆಳೆದ ಸಸಿಗಳು ಬರ ನಿರೋಧಕ ಶಕ್ತಿ, ಶೀತ ನಿರೋಧಕ ಶಕ್ತಿ ಹಾಗೂ ರೋಗ ನಿರೋಧಕ ಶಕ್ತಿಯನ್ನು ಸಹಿತ ಹೊಂದಿರುತ್ತದೆ. ಜೈವಿಕ ಗೊಬ್ಬರಗಳ ಬಳಕೆಯಿಂದ ರಾಸಾಯನಿಕ ಗೊಬ್ಬರದ ಪ್ರಮಾಣ ಕಡಿಮೆಯಾಗುತ್ತದೆ, ಇಳುವರಿ ಹೆಚ್ಚುತ್ತದೆ, ಮತ್ತೆ ಪ್ರಮಾಣ 20-25% ನಾವು ಕಡಿಮೆಗೊಳಿಸಬಹುದಾಗಿದೆ. ಇಳುವರಿ ಸಹಿತ 20-25% ಹೆಚ್ಚಾಗುತ್ತದೆ. ಅಂದರೆ ಕಡಿಮೆ ವೆಚ್ಚದಲ್ಲಿ ಪರಿಸರ ಸ್ನೇಹಿಯಾಗಿ ಮತ್ತು ಮಾಲಿನ್ಯರಹಿತವಾಗಿ ಈ ಜೈವಿಕ ಗೊಬ್ಬರದಿಂದ ಬಹಳ ಬಹಳ ಅನುಕೂಲವಾಗುತ್ತದೆ. ಅದಕ್ಕೋಸ್ಕರ ನಾವು ಎಲ್ಲ ರೈತರಿಗೆ ಎಲ್ಲ ಜೈವಿಕ ಗೊಬ್ಬರಗಳನ್ನ ಬಳಸಿ ಹಾಗೂ ಸಾವಯವ ಕೃಷಿಯಲ್ಲಿ ಈ ಜೈವಿಕ ಗೊಬ್ಬರಗಳ ಪಾತ್ರ ಬಹಳ ಮಹತ್ವದ್ದಾಗಿದೆ, ಸಾವಯವ ಕೃಷಿಯನ್ನು ಅಳವಡಿಸಿಕೋಬೇಕು ಅಂತ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೀನಿ. ಹೆಚ್ಚಿನ ಮಾಹಿತಿಗಾಗಿ ಮೊಬೈಲ್ ನಂಬರ್ಗೆ ನೀವು ಸಂಪರ್ಕಿಸಬಹುದು. ನನ್ನ ಮೊಬೈಲ್ ನಂಬರ್ 8971-28-7833. ನಮಸ್ಕಾರ. ನೇಗಿಲ ಮಿಡಿತ ಕೇಳಿದಿರಿ. ಪ್ರಸಾರ ನಿರ್ವಹಣೆ ಬಿ ಸಿದ್ದಣ್ಣ. ಗ್ರಾಹಕರನ್ನು ತಲುಪಲು ಸುಲಭ ಹಾಗೂ ಸರಳ ವಿಧಾನ ಆಕಾಶವಾಣಿ. ಆಕಾಶವಾಣಿಯ ವಿವಿಧ ಕೇಂದ್ರಗಳಿಂದ